ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗಲೇ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಈ ಬಾರಿಯ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾದ ಮಡಿಕೇರಿಯ ಮಂಡುವಂಡ ಪಿ ಮುತ್ತಪ್ಪ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಕೇಳುಗರೆ, ಈ ಸಾರಿಯ ರಾಜ್ಯ ಮಟ್ಟದ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವ ಮಡಿಕೇರಿಯ ಮಂಡುವಂಡ ಪಿ ಮುತ್ತಪ್ಪ ಅವರನ್ನು ಇವತ್ತು ನಾವು ಮಾತನಾಡಿಸಿದ್ದೀವಿ. ಮುತ್ತಪ್ಪನವರಿಗೆ 77 ವರ್ಷ ವಯಸ್ಸು. ಈಗಲೂ ಲವಲವಿಕೆಯಿಂದ ತಮ್ಮ ಕಾಯಕವನ್ನು ಮಾಡುತ್ತಿದ್ದಾರೆ, ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಅವರು ಸಾಗಿ ಬಂದ ದಾರಿ, ಅವರು ಮಾಡಿರುವ ವಿಶೇಷ ಕೆಲಸಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ಮುತ್ತಪ್ಪನವರು. ಮುತ್ತಪ್ಪನವರೇ, ನಮಸ್ಕಾರ. ನಮಸ್ಕಾರ. ನೀವು ಹುಟ್ಟಿ ಬೆಳೆದಿದ್ದು ನೆನಪು ಮಾಡಿಕೊಳ್ಳಿ. ನಾನು 1946 ಜುಲೈ 5 ಬಿಳಿಗಿರಿ ಗ್ರಾಮದ ಮಂಡುವಂಡ ಪೂವಯ್ಯ ಕಾಮವ ದಂಪತಿಯ ಮಗನಾಗಿ ಹುಟ್ಟಿದ್ದೇನೆ. ಅಲ್ಲಿಂದ ಬಿಳಿಗಿರಿಯಲ್ಲಿ 5 ವಿದ್ಯಾಭ್ಯಾಸ ಮಾಡಿ, ಹಾಕತೂರಿನಲ್ಲಿ 3 ವಿದ್ಯಾಭ್ಯಾಸ ಮಾಡಿ, ಮಡಿಕೇರಿಯಲ್ಲಿ ಸೆಂಟ್ರಲ್ ಹೈಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದೆ. 1 ಪಿ ಯು ಸಿಯನ್ನು ನಮ್ಮ ಫೀಲ್ಡ್ ಮಾಸ್ಟರ್ ಕಾರ್ಯಪ್ಪ ಕಾಲೇಜಿನಲ್ಲಿ ಮಾಡಿದ್ದೇನೆ. ಪಿ ಯು ಸಿ ನಂತರ ನೀವು ಮುಂದೆ ಹೋಗಲಿಲ್ಲ? ಮುಂದೆ ಹೋಗಲಿಕ್ಕೆ ನಮ್ಮ ಆರ್ಥಿಕ ಪರಿಸ್ಥಿತಿ ಆ ಥರ ಇತ್ತು. ಆರ್ಥಿಕ ಪರಿಸ್ಥಿತಿಯಿಂದಾಗಿ ನನಗೆ ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಮುಂದೆ ಸಾಧ್ಯ ಸುಮಾರು 1959 ನನ್ನ ಫಾದರ್ ತೀರ್ಕೊಂಡ್ರು. ಫಾದರ್ ತೀರ್ಕೊಂಡಾದ ಮೇಲೆ ತಾಯಿಗೆ ನಾವು 3 ಮಕ್ಕಳದು. ಆ 3 ಮಕ್ಕಳನ್ನು ತಾಕಿ ಬೆಳೆಸಲಿಕ್ಕೆ ಅವರಿಗೆ ಬಹಳ ಕಷ್ಟ ಆಯಿತು. ಹಾಗಾಗಿ ನಮ್ಮ ವಿದ್ಯಾಭ್ಯಾಸನ ಮುಂದೆ ಹೆಸರಿಗೆ ಆಗಲಿಲ್ಲ. ಹಾಗೆ ನಾವು ಅಲ್ಲಿ ಕೃಷಿ ಮಾಡಿಕೊಂಡು ಶಾಲೆಗೆ ಹೋಗುವಾಗ ಸಹ ಬೇಸಾಯ ಮಾಡಿಕೊಂಡು ನಾನು ಶಾಲೆಗೆ ಹೋಗುವಂಥ ಬೆಳಿಗ್ಗೆ ಗದ್ದೆಯಲ್ಲಿ ಎತ್ತಿಗಳನ್ನು ಕಟ್ಟಿ ಉಟ್ಟು 8 ಅಲ್ಲಿಂದ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ನಮ್ಮದೇ ಇತ್ತು. ಅಷ್ಟರವರೆಗೆ ಓದಿದವು ನಾವು. ಓದಿ ಆದಮೇಲೆ ಮುಂದಕ್ಕೆ ನಮಗೇನಾಯ್ತು ಅಂದರೆ ಊರಲ್ಲಿ ಇದ್ದು ಏನೋ ಒಂದು ನನ್ನ ಮನಸ್ಸಿಗೆ ಬಂತು, ನಾವು ಇಲ್ಲಿ ಇದ್ದರೆ ಮುಂದಕ್ಕೆ ನಮ್ಮ ಅಭಿವೃದ್ಧಿಗೆ ತೊಂದರೆ ಆಗ್ತದೆ, ನಾವು ಹೀಗೆ ಆಗ್ಬಿಡ್ತೀವಿ, ಮಡಿಕೇರಿಗೆ ಹೋಗು ಅಂತ ಹೇಳುವ. ಅದ ಮೇಲೆ 68 ಮಡಿಕೇರಿಗೆ ಸಂಸಾರ ಸಮೇತಾಗಿ ನಾನು ತಾಯಿ ನನ್ನ ತಂಗಿ ತಮ್ಮ ಸೇರ್ಕೊಂಡು ಮಡಿಕೇರಿಗೆ ಬಿತ್ತು. ಮಡಿಕೇರಿಗೆ ಬಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಅಲ್ಲಿ ಒಂದು ಬಾಡಿಗೆ ಮನೆಯನ್ನು ಮಾಡಿಕೊಂಡು ಪೇಯಿಂಗ್ ಎಷ್ಟು ಅಂತ 1000 ಜನ ಇಟ್ಕೊಂಡು ಜೀವನ ಮಾಡ್ಕೊಂಡು ಬರ್ತಿತ್ತು. ಅಲ್ಲಿಂದ ವ್ಯಾಪಾರವನ್ನು ನಾನು ಶುರು ಮಾಡಿದೆ. ಗೋಣಿಕಪ್ಪಲ್ಲಿ ಒಂದು ಹೋಟೆಲ್ ಮಾಡ್ಕೊಂಡು ಅಲ್ಲಿ ಒಂದು 3-4 ಇದ್ದೆ. ವಾಪಸ್ ಮಡಿಕೇರಿಗೆ ಬಂದೆ. ಮಡಿಕೇರಿ ಬಂದು ತಿಮ್ಮೆಯ ಸರ್ಕಲ್ಲಿ, ಈಗ ತಿಮ್ಮೆಯ ಸರ್ಕಲ್ ಅಂದ್ರೆ ಚಿಕ್ಕಪೇಟೆ. ಚಿಕ್ಕಪೇಟೆಯಲ್ಲಿ ಒಂದು ಸ್ಟೇಷನರಿ ಅಂಗಡಿಯಲ್ಲಿ ಇಟ್ಕೊಂಡಿದ್ದೆ, ಗಣೇಶ್ ಅವರು ತಗೊಂಡು ಅಂಗಡಿ ಇಟ್ಕೊಂಡು ಅಲ್ಲಿ ನನ್ನ ವ್ಯಾಪಾರವನ್ನು ಪ್ರಾರಂಭಿಸಿದೆ. ಅಲ್ಲಿ ಅಂಗಡಿ ಅಂತ ಹೇಳುವಾಗ ಬಹಳಷ್ಟು ಜನ ಬಂದು ಸೇರುವರು ಎಲ್ಲ. ಅಲ್ಲಿಂದ ನನಗೆ ಸಹಕಾರ ಕ್ಷೇತ್ರಕ್ಕೆ ಹೋಗೋಣ ಅಂತ ಕೂಡ ನನ್ನ 2 ಫ್ರೆಂಡ್ಸ್ಗಳು, ಇಲ್ಲ ನೀನು ಬಾರಿ ಮಡಿಕೇರಿ ಟೌನ್ ಬ್ಯಾಂಕಲ್ಲಿ ಹೆಚ್ಚಿನ ಮಡಿಕೆ ನಿಲ್ಲಿ ನಾನು ಅಂತ ಕೂಡ ನಿಲ್ಲಿಸಿದರು. ನಿಲ್ಲಿಸಿ ಹಾಗೆ 1977 ನಾನು ಮೊದಲಿಗೆ ಅಲ್ಲಿ ಚುನಾವಣೆ ನಿಂತು ಎದ್ದು ಬಂದೆ. ಹಾಗೆ 3-4 ಒಂದೊಂದು ವರ್ಷ ಬಿಡೋದು ಹಾಗೆ ಆಗಿ ನಮಗೆ 1983 ನಿರಂತರವಾಗಿ ಒಂದು 36 ವರ್ಷಗಳ ಕಾಲ 4 ವರ್ಷದ ಹಿಂದೆವರೆಗೆ ನಾನು ಟೌನ್ ಬ್ಯಾಂಕಿನಲ್ಲಿ ಪಟ್ಟಣ ಸಹಕಾರ ಬ್ಯಾಂಕ್ ಅಲ್ಲಿ ನಾನು ನಿರ್ದೇಶಕನಾಗಿ 12 ಅಧ್ಯಕ್ಷನಾಗಿ ಸಹ ಸೇವೆಯನ್ನು ಮಾಡಿದ್ದೀನಿ. ಸೇವೆ ನಿರಂತರ ಒಂದು ತಿಳ್ಕೊಳ್ಬೇಕಾಗಿದೆ, ಯಾಕೆಂದರೆ ಆ ಬ್ಯಾಂಕ್ ಮುಳುಗುವ ಒಂದು ಪರಿಸ್ಥಿತಿಯಲ್ಲಿ ಇತ್ತು. ಯಾವ ಕ್ಷೇತ್ರಕ್ಕೆ ಹೋದರೂ ಆ ಕ್ಷೇತ್ರವನ್ನು ನಂದಿಂದ ಏನು ನನಗೆ ಆಗಿದೆ, ನನಗೆ ಏನೋ ಆಗ್ತದೆ ಅಲ್ಲಿಗೆ ಅಂತ ಅದನ್ನು ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದಾಗಿ ಆ ಬ್ಯಾಂಕನ್ನು ಅಭಿವೃದ್ಧಿಪಡಿಸುತ್ತಾ ಬಂದೆ. ನನ್ನ ಒಂದು ಸ್ವಂತ ಮನೆಯಾಗಿ ಆ ಬ್ಯಾಂಕನ್ನು ಉದ್ಧಾರ ಮಾಡಿ ಅದನ್ನು ಮಾಡಿದ್ದೀನಿ ಅಂತ ಹೇಳಿದ್ರೆ ನಂದು ಅತಿಶಯೊಂದೇ ಅಲ್ಲ, ಅದು ಮಾಡಿದಂಥ ಒಂದು ಕೆಲಸವನ್ನು ಮಾತ್ರ ಹೇಳ್ತಿದ್ದೇನೆ. ಆ ರೀತಿಯಲ್ಲಿ ಅಲ್ಲಿ ಸೇವೆಯನ್ನು ಮಾಡಿ ಬ್ಯಾಂಕ್ ಇವತ್ತು ಒಳ್ಳೆಯ ಸ್ಥಿತಿಯಲ್ಲಿದೆ. ಬೇರೆಯವರು ನಡೆಸ್ಕೊಂಡು ಬರ್ತಾರೆ, ಬಹಳ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ, ಅದು ಒಂದು ಸಂತೋಷ. ಯಾಕೆ ನಾವು ಮಾಡಿದಂಥ ಒಂದು ಕ್ಷೇತ್ರ ಗುಪ್ತಿಯಾಗಿ ಬಂದಿದ್ದೆಲ್ಲ ಹೇಳುವಂಥ ಒಂದು ಬ್ಯಾಂಕ್. ಹಾಗೆ ಸಹಕಾರ ಯೂನಿಯನ್ನಲ್ಲಿ ನಿರ್ದೇಶಕನಾಗಿ ಸೇರಿದೆ. ಅಲ್ಲಿ ಸಹ ಒಂದು 5-6 ನಿರ್ದೇಶಕನಾಗಿ ಕೆಲಸ ಮಾಡಿದ ಮೇಲೆ ಪುನಃ ಅಲ್ಲಿ ಅಧ್ಯಕ್ಷನ ಸಿಕ್ತು. 18 ವರ್ಷಗಳ ಕಾಲ ನಿರಂತರವಾಗಿ ನಾನು ಅಧ್ಯಕ್ಷನಾಗಿ ಹೇಳಿದ್ದೆ. ಸಹಕಾರ ಯೂನಿಯನ್ ಏನು ಎಂಬುದನ್ನು ನಾನು ಜಿಲ್ಲೆಯಲ್ಲಿ ತೋರಿಸಿಕೊಟ್ಟಿದ್ದೆ. ಇಡೀ ನಮ್ಮ ಸಹಕಾರ ಸಂಘಗಳಲ್ಲಿ 334 ಸಂಘ ಇತ್ತು. ಆ ಇಡೀ ಸಂಘವನ್ನ ನಾನು ಯೂನಿಯನ್ಲಿ ಸದಸ್ಯತ್ವವನ್ನು ಪಡಿಸ್ಕೊಂಡು ಅವರ ಅಭಿವೃದ್ಧಿಗೆ ಪೂರಕವಾಗಿ ತರಬೇತಿ ಕೊಡೋದು, ಎಂಪ್ಲಾಯಿಗೆ ತರಬೇತಿ ಕೊಡೋದು, ಅಳತೆ ಮಂಡಳಿಗೆ ತರಬೇತಿ ಕೊಡೋದು, ಇಂಥ ಕಾರ್ಯಕ್ರಮಗಳನ್ನು ಮಹಾಮಂಡಲದ ಮುಖಾಂತರ ನಾವು ಮಾಡ್ತಿದ್ದೆವು. ಅದರ ಜೊತೆಗೆ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದೆ, ವನಮಹೋತ್ಸವವನ್ನು ಮಾಡ್ತಿದ್ದೆ, ಹಾಗೆ 2-3 ಕ್ಯಾಂಪ್ ಅನ್ನ ಮಾಡ್ತಿದ್ದೆ ಹಳ್ಳಿ ಹಳ್ಳಿಯಲ್ಲಿ. ಹೋಗಿ ಕರಿಕೆಯಲ್ಲಿ ಇರ್ಬೋದು, ಬಿರ್ನಹಳ್ಳಿಯಲ್ಲಿ ಇರ್ಬೋದು, ಅಲ್ಲಿ ಸನ್ಯಾಸ ಅಂತಲ್ಲಿ ಇರ್ಬೋದು, ಇಂಥ ಕಡೆ ಎಲ್ಲ ಕಡೆ ಎಲ್ಲಿ ಜನರಿಗೆ ತಲುಪೋದಿಲ್ಲ ಈ ಆರೋಗ್ಯದ ವಿಚಾರದಲ್ಲಿ, ಮತ್ತೆ ಬ್ಲಡ್ ಡೊನೇಷನ್ ಕೊಡೋದು, ಅದರಿಂದ ಏನು ಪ್ರಯೋಜನ ಅಂತ ಹೇಳೋದನ್ನು ಮಾಡಿಬಿಟ್ಟು ಇಂಥ ಜಾಗದಲ್ಲೆಲ್ಲ ಬ್ಲಡ್ ಕ್ಯಾಂಪ್ ಅನ್ನು ಮಾಡಿಸೋದು ಮಾಡಿ ಹಾಸ್ಪಿಟ್ಲಿಗೆ ಕೊಡಬೇಕು, ಅದನ್ನು ಕೊಡುವಂಥ ಕೆಲಸವನ್ನು ಯೂನಿಯನ್ಲಿ ಮಾಡ್ಕೊಂಡು ಬರ್ತಿದ್ದೆ. ಯೂನಿಯನ್ 2 ಕಟ್ಟಡವನ್ನು, 1 ಬೇಸಿಲವನ್ನು ಒಂದು ಕಟ್ಟಡ ಇತ್ತು, ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಅನ್ನು ನಾನು ಅಲ್ಲಿ ನಾನು ಇರುವಾಗ ಕಟ್ಟಿದೆ. ಒಂದು ಅಷ್ಟೊಂದು ನನ್ನ ಸಹಕಾರ ಕ್ಷೇತ್ರ ಹೇಳಲಿಕ್ಕೆ ನನ್ನ ಜಿಲ್ಲೆಯ ಸಹಕಾರಿಗಳೇ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಮಾಡಿದಂತ ಆ ಕೆಲಸಕ್ಕೆ ನಾವು ಕೂತುಕೊಂಡು ಅಲ್ಲಿ ಒಂದು ಫೋನ್ ಮಾಡಿದ್ರೆ ದುಡ್ಡು ಬೇಕು ಅಂತಂದ್ರೆ ದುಡ್ಡು ಕೊಡುವಂತ ಪರಿಸ್ಥಿತಿಯನ್ನು ಉದ್ಭವ ಮಾಡಿದ್ದೇವೆ. ಅವರ ಕಷ್ಟಕ್ಕೆ ಬಗ್ಗೆ ನಾವು ಭಾಗಿಗಳಾಗುತ್ತೇವೆ. ಯೂನಿಯನ್ ಅಂತ ಹೇಳಿದ್ರೆ ಯಾವ ರೀತಿ ಅಂದರೆ ಸಹಕಾರ ಕ್ಷೇತ್ರದಲ್ಲಿ ಏನು ತೊಂದರೆ ಇದ್ದರೆ ನಾವು ಅದಕ್ಕೆ ಪಾಲ್ದಾರರಾಗಿ ಆ ಕೆಲಸವನ್ನು ಮಾಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇತ್ತು, ಅದನ್ನು ಮಾಡ್ತಿದ್ದೇವೆ ನಾವು. ಅದರಿಂದಾಗಿ ನಮ್ಮ ಎಲ್ಲ ಸಹಕಾರ ಸಂಘಗಳಿಗೆ ಅಷ್ಟೊಂದು ನನ್ನ ಮೇಲೆ ಒಂದು ವಿಶ್ವಾಸ ಇತ್ತು, ನಮ್ಮ ಕೊಡಗಿನ ಜನರಿಗೆ. ಆ ಸ್ಥಳದಲ್ಲಿ ಸಹ ನಾನು ರಾಜ್ಯಮಟ್ಟದಲ್ಲಿ ಉತ್ತಮವಾದ ಒಂದು ಸಹಕಾರ ಯೂನಿಯನ್ ಅಂತ ಹೇಳುವಂಥ ಪ್ರಶಸ್ತಿಯನ್ನು ಸಹಕರಿಸಿ ನಮ್ಮಲ್ಲಿ ಎಜುಕೇಷನ್ ಫಂಡ್ ಅಂತ ಕಲೆಕ್ಟ್ ಮಾಡ್ತಾರೆ. 100% ನಾವು ಹೋಗಿ ಕೇಳಬೇಕಂತೆಲ್ಲ ಫೋನ್ ಮಾಡಿದ್ರೆ ಎಜುಕೇಷನ್ ಫಂಡ್ ಬರಲಿಲ್ಲ ಅಂತೆಲ್ಲ ಪಟ್ಟ ಅಂತ ಕೊಡ್ತಿದ್ರು. ಈಗಲೂ ನಡೆದುಕೊಂಡು ಬರ್ತಿದ್ರು, ಇಲ್ಲ ಅಂತ ಹೇಳಕ್ಕಿಲ್ಲ ನಾನು. ಆದರೆ ಯಾ ಬಾಂಧವ್ಯ ನಮ್ಮ ಇಲ್ಲ ಇದ್ದಿತ್ತು. 2 ಹಿಂದೆ ನಮಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಸಹಕಾರ ರತ್ನ ಕೊಟ್ಟರು, ನಾಗಿರುವಂತಹ ಅಳತೆ ಮಂಡಿಯವರು. ಅಲ್ಲಿಂದ ಪುನಃ ಈಗ ರಾಜ್ಯಮಟ್ಟದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ನನಗೆ ಸಿಕ್ಕಿದಂತಲ್ಲ, ನಾನು ಸಹಕಾರಿಗಳಿಗೆ ಸಿಕ್ಕಿದಂತ ಒಂದು ಪ್ರಶಸ್ತಿ ಅದು. ಅಲ್ಲಿ ಇವನಲ್ಲಿ ಇರುವಾಗಲೇ ನಾನು PRD ಬ್ಯಾಂಕ್ ಅಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಅಲ್ಲಿ ಒಂದು 17 ನಾನು ನಿರ್ದೇಶಕನಾಗಿ, 1 ಅವಧಿಗೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಅಲ್ಲಿ ಸಹ ನಾನು ಅಷ್ಟೇ ಅದರ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿದ್ದೇನೆ. ಹಾಗೆ ಕಾಫಿ ಬೆಳೆಗಾರ ಸಹಕಾರ ಸಂಘದಲ್ಲಿ ಅಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಸಗಟು ವ್ಯಾಪಾರ ಜನತಾ ಭದ್ರ ಅಂತ ಹೇಳ್ತಾರೆ, ಜನತಾ ಭದ್ರದಲ್ಲಿ ಸಹ ಒಂದು ಅವಧಿಯಲ್ಲಿ ನಾನು ನಿರ್ದೇಶಕನ ಕೆಲಸ ಮಾಡಿದ್ದೇನೆ. ಹಾಗೆ ಹೌಸಿಂಗ್ ಸೊಸೈಟಿಯಲ್ಲಿ ಅಲ್ಲಿ ಸಹ ಒಂದು ಅವಧಿಯಲ್ಲಿ ನಾನು ನಿರ್ದೇಶನ ಕೆಲಸ ಮಾಡಿದ್ದೀನಿ. ಇದು ನನ್ನ ಸಹಕಾರ ಕ್ಷೇತ್ರ. ಅದರ ಮಧ್ಯದಲ್ಲಿ ಏನಾಯಿತು, ನಮ್ಮ ಜನಾಂಗಕ್ಕೆ ಒಂದು ಸಹಕಾರ ಸಂಘ ಬೇಕು ಅಂತ ಹೇಳೋದೊಂದು ನಮ್ಮ ಹಿರಿಯರಾದ MC ನಾಣೇನವರು ಸಹಕಾರ ಕ್ಷೇತ್ರದಲ್ಲಿ ಮಾಡುವಾಗ ನಮಗೆ ಅವರದ್ದರಿಂದ ಮಾರ್ಗದರ್ಶನ ನನಗೆ ಕೊಟ್ಟಿದ್ದರು. ಇಲ್ಲ ನೀನು ಇಷ್ಟೆಲ್ಲ ಮಾಡಿದೆಯಲ್ಲ, ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜದ ಮುಖಾಂತರ ಒಂದು ಸೌಹಾರ್ದ ಸಹಕಾರ ಸಂಘ ಅಂತ ಮಾಡಬೇಕು. ಇದಕ್ಕಿಂತ DC ಬ್ಯಾಂಕಲ್ಲಿ ರಿಟೈರ್ಡ್ ಆದಂಥ ಎಂಪ್ಲಾಯರ್ಗಳನ್ನು ನಮ್ಮ ಜೊತೆಗೆ ಕೊಟ್ಟು ನೀನು ಅವ್ರ ಜೊತೆ ಸೇರಿ ಮಾಡಿ ತಗೊಂಡು ಕೊಡ ಸಮಾಜದ ಅಳತೆ ಮಾಡಿ ಅವ್ರನ್ನ ಸೇರಿಕೊಂಡು ನಾವು ಒಂದು ಸಂಘವನ್ನು ಸ್ಥಾಪನೆ ಮಾಡಿದೆವು. ಈಗ 2,200 ಜಿಲ್ಲೆ ಮೆಂಬರ್ಸ್ ಇದ್ದಂತೆ ಜಿಲ್ಲಾ ಮಟ್ಟದ ಒಂದು ಸಹಕಾರ ಸಂಘ ಆಗಿ ನಾನು ಸ್ಥಾಪಕ ಅಧ್ಯಕ್ಷನಾಗಿ 5 ಕೆಲಸ ಮಾಡಿದೆ. ಅಂತ ಪುನಃ ಬೇರೆಯವರಿಗೆ ಬಿಟ್ಟು ಕೊಡ್ತೆ, ಯಾರು ಪ್ರಮೋಟರ್ ಆಗಿ ಕೆಲಸ ಮಾಡಿದಾರೆ ಅವ್ರಿಗೆ ಬಿಟ್ಟು ಕೊಡ್ತೆ. ಕಾಳಪ್ಪನವರು ಅಂತ ಅವರು 10 ಮಾಡಿದ್ರು, ಪುನಃ ಈಗ ವಾಪಸ್ ನನಗೆ ಬಂತು. ಇವಾಗ ಈಗ 1 ಆಯ್ತು ನಾನು ಪುನಃ ಅಲ್ಲಿ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೇನೆ. ಅದು ಒಂದು ಉತ್ತಮ ರೀತಿಯಲ್ಲಿ ಹೆಸರಾಗ್ತದೆ. ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಆಗಿ ಮಾಡಿದ್ದೇನೆ ಅದನ್ನ. ಬ್ಯಾಂಕಿಂಗ್ ಬೇಕಂತ ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲವನ್ನೂ ನಾನು ಅಲ್ಲಿ ಮಾಡ್ಲಿಕ್ಕೆ ಹೋದೆ. ಎಲ್ಲ ಜನರಿಂದ ಪಡೆಯಬಾ ದುಡ್ಡು ಮಾಡಿ ತಗೊಂಡು ಜನರ ಬಡಿಯಲ್ಲಿ ನಾನು ಡಿವಿಡೆಂಡ್ ಕೊಡುವಾಗ ನಾನೊಂದು 2% ಕೊಡಿ, ನಾನು ಸ್ವಲ್ಪ ಅಭಿವೃದ್ಧಿ ಮಾಡ್ಕೊಡ್ತೀನಿ. ಅದಕ್ಕೆ ಜನರು ಬಡಿಯಲ್ಲಿ 5% ಕೊಟ್ಟರು. ನಮಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಏನು ತೊಂದರೆ ಆಗಿಲ್ಲ. ಆದಮೇಲೆ ಜನರು ಸಹಾಯ ಮಾಡಿದರು. ಒಬ್ಬರು ಕೌಂಟರ್ ಕೊಟ್ಟರು, ಒಬ್ಬರು ಚೇರ್ ಕೊಟ್ಟರು, ಒಬ್ಬರು ಕಂಪ್ಯೂಟರ್. ಇವತ್ತು 5 ಕಂಪ್ಯೂಟರ್ ಇದೆ. RTC ತೆಗಿತೇವೆ ನಾವು, ಈ ಸ್ಟ್ಯಾಂಪಿಂಗ್ ತೆಗಿತಿದ್ದೇವೆ, ಕಲರ್ ಪ್ರಿಂಟಿಂಗ್ ಎಲ್ಲ ಪ್ರಿಂಟಿಂಗ್ಸ್ ನಮ್ಮಲ್ಲಿ ಮಾಡ್ತಿದ್ದೇವೆ. ಇದನ್ನು ಸೌಹಾರ್ದ ಇದನ್ನು ಮಾಡ್ಕೊಳ್ಳಿಕ್ಕಿದೆ. ಸಾಕಷ್ಟರಲ್ಲಿ ಯೂನಿಯನ್ ಇರುವಾಗ ನನ್ನೊಬ್ಬರು ನನಗೆ ನೆನಪಿಸಿಕೊಳ್ಬೇಕಂತ ಸಂದರ್ಭ ನಾವು HM ಅಣ್ಣಪ್ಪನವರು ಅಂತ ಕೋಆಪರೇಟಿವ್ ಸೆಂಟರ್ ಅಲ್ಲಿ ಪ್ರಿನ್ಸಿಪಲ್ ಆಗಿದ್ದರು. ಇವಾಗ ಇಲ್ಲ, ದೇವಂತರಾಗಿದ್ದಾರೆ, ಅವರು ಸಂತರಲ್ಲಿದ್ದೆ. ಆದರೆ ಅವರು ನನಗೆ ಮಾರ್ಗದರ್ಶನ ಕೊಡ್ತಿದ್ರು. ನಾವು ಫ್ರೆಂಡ್ಸ್ ಆಗಿದ್ದೆವು. ನಾವಲ್ಲಿ ಹೋಗೋದು, ಕೂತ್ಕೊಳ್ಳೋದು, ಮುತ್ತೊಂದು ಕರಿತಿದ್ರು, ಮತ್ತು ನೀನು ಈ ತರ ಎಲ್ಲ ಸೇರ್ ಮಾಡುವಾಗ ಮಾತಾಡಲಿಕ್ಕೆ ಸಹ ನಮಗೆ ಮಾರ್ಗದರ್ಶನ ಕೊಡ್ತಾಯಿದ್ರು. ಒಂದು ನಾಳೆಯವರು, ಒಂದು ಅಣ್ಣಪ್ಪನವರು ಹೆಚ್ಚು ಮಾಡಬೇಕಾದ ಸಾಕಷ್ಟು ಅಂತ ಬೆಳಿಲಿಕ್ಕೆ ನಮಗೆ ಮಾರ್ಗದರ್ಶನ ಕೊಟ್ಟಂತವ್ರು. ಅವರನ್ನ ನಾನು ಹೆಂಚ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಸಹಕಾರ ಕ್ಷೇತ್ರ, ಯಾಕಂದ್ರೆ ನಾನು ಆರಿಸ್ಕೊಂಡಿದ್ದು ಏನಂತ ಗೊತ್ತಿಲ್ಲ. ನನಗೆ ಎಲ್ಲಿ ಹೋದರೂ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಸ್ಪಾಕ್ತವಾಗಿ ಸೇವೆ ಮಾಡಬೇಕು ಅಂತಲೇ ನನಗೆ ಅದನ್ನು ಮಾಡ್ತಾ ಇದ್ದೀನಿ. ಹಾಗೆ ನಮ್ಮಲ್ಲಿ ಕೇರಿಗಳಿದೆ, ನಮ್ಮಲ್ಲಿ ಭಾಗ ಭಾಗದಲ್ಲಿ ಅಂದರೆ ಕಷ್ಟ ಸುಖಕ್ಕೆ ಬೇಕಾದಂಥ ಒಂದು ಗುಂಪುಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಅದು ಸಹ ನಮ್ಮದೊಂದು ಸುದಸನ ಕೊಡೋ ಏರಿ ಅಂತ ಕೊಡಿದ್ದೆ. ಅದರಲ್ಲೊಂದು 15 ನಾನೇ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದನ್ನು ಬಿಡೂರು ಬಿಡೋದಿಲ್ಲ, ಇರಬೇಕು ನೀವೇ ಮಾಡಿ ಮಾಡಿ ತಗೊಂಡು. ಹಾಗೆ ಮಡಿಕೆಯಲ್ಲಿ ಒಟ್ಟು 12 ಕೇರಿಗಳಿವೆ. 12 ಕೇರಿ ಒಂದು 8 ಕೇರಿನ ಪ್ರಯತ್ನ ಪಟ್ಟು ಮಾಡಿ ಆ ಏರಿದವರಿಗೆ ಕಷ್ಟ ಬಂದಾಗ ನೀವು ಒಂದಾಗಿ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಉದ್ದೇಶದಿಂದ ಅದನ್ನು ಮಾಡಿದ್ದೇನೆ. ಹಾಗೆ ಕೊಡೋ ಸಮಾಜ ಅಂದರೆ ನಮ್ಮ ಸಮಾಜ ಒಂದಿದೆ ಮಡಿಕೇರಿಯಲ್ಲಿ, ಅದು ಮೂಲ ಸಮಾಜ ನಮ್ಮದು. ಕೊಡಗರಿಗೆ ಕೊಡಗಿನಲ್ಲಿ ಮಡಿಕೇರಿ ಸಮಾಜ ಅಂತಂದರೆ ಮೂಲ ಸಮಾಜ. ವಾರ್ಡಲ್ಲಿ ಎಲ್ಲಿ ಕೊಡವರು ಇದ್ರು ಅವರು ಬಂದು ಇಲ್ಲಿ ಮೆಂಬರ್ ಆಗುವಂತ ಒಂದು ಅವಕಾಶ ಇರೋದು. ಬಾಕಿ ಎಲ್ಲ ಕಾರ್ಯ ನಿಮಿತಿ ಇದೆ, ನಮ್ಮ ಸಮಾಜಕ್ಕೆ ನಿಮಿತಿ ಇಲ್ಲ. ಯಾರು ಬೇಕಾದ್ರೂ ಮೆಂಬರ್ ಆಗುವಂತ ಒಂದು ಅವಕಾಶ ಇದೆ. 4 ಸ್ಥಾನದಲ್ಲಿ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದೆ. June 6 ಚುನಾವಣೆ ಆಯಿತು. ಚುನಾವಣೆಯಲ್ಲಿ ಎಲ್ಲರೂ ಆಯಿತು ಇಲ್ಲ ನಿನ್ನಲ್ಲಿ ನಿಲ್ಲೇಬೇಕು. ಹಾಗೇನಾಯ್ತು, ಹಳೆಯವರೆಲ್ಲ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂತು. 6 ಕಾಲದ ಮೇಲೆ ಒಂದ್ಸಲ ಬಿಡಬೇಕು ಅಂತ ಟರ್ಮನ್. ಹಾಗೆ ಇದ್ದವರೆಲ್ಲ ಬಿಡ್ಲಿಕ್ಕೆ, ನಾನು ಇನ್ನೊಬ್ಬ ನನ್ನ ಫ್ರೆಂಡ್ ಒಬ್ಬರು ದೇವೇ ಅಂತ ಅವರು ಇದ್ದಾರೆ, ಅವರು ಇಬ್ಬರು ಮಾತ್ರ ನಮಗೆ ಎಲಿಜಿಬಿಲಿಟಿ ಇರೋದು ಚುನಾವಣೆ ಇಲ್ಲಕ್ಕೆ. ಹಾಗೆ ಎಲ್ಲರಾಯ್ತು ನೀನು ಇಲ್ಲೇಬೇಕಂತ. ನಾನು ಸಹ ಹೇಳಿದ್ರು ನನ್ನವರಿಗೆ ಹತ್ರ ಹೋಗಿ ನನ್ನನ್ನು ಪ್ರಸರ್ ಮಾಡಿದ್ರು ಕೇಳಿದ್ರು, ಬಾಕಿದ್ರೆಲ್ಲ ಕರ್ಕೊಂಡೋಗಿ ಇಲ್ಲ ಇವರನ್ನು ನಿಲ್ಲಿಸಬೇಕು ಅಂತ ನೀವು ಹೇಳಿದ್ರೆ ಕೇಳ್ತಾರಂತ. ನಾನು ನೋಡು ನಿನ್ನ ಇಷ್ಟ ಹೇಗೆ ಅಂತ ನಾನು ಹೇಳಕ್ಕಿಲ್ಲ. ಅದು ಬಹಳ ಕಷ್ಟದ ಕೆಲಸ, ಅದು ನನ್ನ ಹೆಸರಿಗೆ ಅದು ಬರ್ಡನ್ನು ತಂದು ತಲೆ ಮೇಲೆ ಹಾಕೊಳ್ಳಿಕ್ಕೆ ಕಷ್ಟ ಇಲ್ಲ. ನೋಡು ಅವರೆಲ್ಲ ಹೇಳ್ತಾರಲ್ಲ, ಇಷ್ಟು ಜನರನ್ನು ಹೇಳ್ತಿರುವಾಗ ನೀನು ಅವರಿಗೆ ಇಲ್ಲ ಅಂತ ಹೇಳಿಕ್ಕೂ ಆಗೋದಿಲ್ಲ. ನೋಡುವ ನಾವೆಲ್ಲ ಸೇರಿ ಮಾಡುವ ಅಂತ ಹೇಳುವಂತ ಒಂದು ಭರವಸೆ ನಾನೇ ಅವರು ಕೊಟ್ಟರು. ಕೊಟ್ಟಾಗ ನಾನು ನೋಡುವ ಅಂತ ಹೇಳ್ಕೊಂಡು ಪುನಃ ಬಂದು ವೆಯ್ಟ್ ಮಾಡಿ ಪುನಃ ಅದನ್ನು ಚುನಾವಣೆಗೆ ಕಟ್ಟಿದೆ. ಚುನಾವಣೆ ಇರುವಾಗ 3 3 ಅತ್ಯಧಿಕ ಬಹುಮತದಿಂದ ನನ್ನ ಗೆಲ್ಲಿಸಿದರು. ಈಗ ನಮಗೆ ಅಂದ್ರೆ ಹೊಸದೊಂದು ಆಡಳಿತ ಮಂಡಳಿ ಸಿಕ್ಕಿದ್ದಾರೆ. ಹೊಸಬರು ಪಾಪ ಅವರಿಗೆ ಹುಮ್ಮಸಿದೆ, ಏನಾದರೂ ಅದು ಮಾಡಬೇಕು ಏನಾದರೂ ಮಾಡುವ ಅಂತ ಹೇಳುವಂತ. ಆದ್ರೆ ಅವರಿಗೆ ಅನುಭವ ಸ್ವಲ್ಪ ಕಮ್ಮಿ ಇದೆ, ಆದ್ರೆ ಪರವಾಗಿಲ್ಲ. ಅಂದ್ರೆ ನಮಗೆ ಸಹಕಾರ ಕೊಡ್ತಿದ್ದಾರೆ, ನನಗೆ ಬೇಕಾಗಿದ್ದಾರೆ ಸಹಕಾರ ಕೊಟ್ಟರೆ ನಾವು ಏನ್ ಬೇಕಾದ್ರೆ ಮಾಡಬಹುದು. ಹಾಗಾಗಿ ಆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈಗ ನಾನು ಆ ಸಂವಾರದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ, ಕೊಡ ಸಮಾಜದಲ್ಲಿ ಅಧ್ಯಕ್ಷನಿಗೆ ಕೆಲಸ ಮಾಡ್ತೀನಿ. ಹಾಗೆ ಇವಾಗ ನಾನು ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಗುರಿಗಳಿದೆ, ಜನರ ಸಹಕಾರ ಕೊಟ್ಟರೆ ಖಂಡಿತ ಅದನ್ನ ಮಾಡಬಹುದು ತರುವಂತ ಒಂದು ವಿಶ್ವಾಸ ನನ್ನಲ್ಲಿ ಇದೆ. ಒಳ್ಳೆತನ ಇದ್ರೆ ಅನೇಕರು ಚೆನ್ನಾಗಿ ಕೈ ಜೋಡಿಸ್ತಾರಲ್ವಾ. ನಾವು ಏನಾದರೂ ಮಾಡಿಕೊಡೋಕೆ, ಆದರೆ ನಾನು ಒಂದು ಹೇಳ್ತೀನಿ, ನಾನು 42 ಕಾಲ ನಾನು ಈ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಅದರ ಮೇಲೆ ಇನ್ನೊಂದು, ಒಂದು ಅವಧಿಯಲ್ಲಿ ನಗರಸಭೆಯಲ್ಲಿ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಅಲ್ಲಿ ಪ್ರಧಾನ ಪ್ರಜೆಯಾಗಿ ನಾನು ಕೆಲಸ ಮಾಡಿದ್ದೇನೆ. ಅಲ್ಲಿ ಆಗಲಿ ಇಲ್ಲಿ ಆಗಲಿ ಒಂದು ಕಪ್ಪು ಚುಕ್ಕಿ ಬರೋದಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳುವಂಥ ಧೈರ್ಯ ನನಗಿದೆ. ಒಬ್ಬರಿಗೆ ಏನು ತೊಂದರೆ ಆಗಿಲ್ಲ, ಏನು ಇದು ಮಾಡಲಿಲ್ಲ. ನಾನು ನಗರಸಭೆಯಲ್ಲಿ ಇರುವಾಗ ನಾನು ಬೆಳಿಗ್ಗೆ 5 ಎದ್ದು ವಾರ್ಡ್ ಹೋಗ್ತಿದ್ದೆ. ನಾನು ಇವತ್ತು ಕಂಡ್ರೆ ಪಾಪ ಹಳೆಯವರೆಲ್ಲ ನನಗೆ ಅಂತೊಂದು ಬೆಲೆ ಕೊಡ್ತಾರೆ. ನನಗೆ ಬೇಕಾಗಿದ್ದಾರೆ, ಜನರ ಪ್ರೀತಿ ವಿಶ್ವಾಸ ಪಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಬೆಳಿಲಿಕ್ಕೆ ಕಾರಣ ನನ್ನ ಜನಸೇವೆ ಮಾಡಿದೆ, ಆ ಜನರು ನನ್ನ ಮೇಲೆ ಇಟ್ಟಂತ ಪ್ರೀತಿ ವಿಶ್ವಾಸ. ಇಷ್ಟರೊಳಗೆ ಬರೆದೀನಿ, ಆ ಜನರ ಪ್ರೀತಿ ವಿಶ್ವಾಸ ನಮಗೆ ಇನ್ನೂ ಇದ್ರೆ ನಾನು ಇನ್ನೂ ಎಷ್ಟು ಸಮಯ ಯಾರಿಗಿರ್ತಾರೆ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಇರುವಷ್ಟು ಸಮಯ ಇಲ್ಲಿ ತಗೊಂಡು ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸುವನು. ಕೃಷಿ ಕುಟುಂಬದಲ್ಲಿ ಹುಟ್ಟಿ ಕೃಷಿ ಕೆಲಸಗಳನ್ನ ಮಾಡ್ತಾ ನೀವು ಎಷ್ಟನೇ ವಯಸ್ಸಿನ ತನಕ ಇದ್ರಿ ಬಿಳಿಗೇರಿಯಲ್ಲಿ? ಬಿಳಗಿರಿ ನಾನು 68 ಅಂದ್ರೆ 22 ಅಲ್ಲಿಂದ ಬಿಟ್ಟು ಬಂದವನು. ಈಗ ಮಡಿಕೇರಿಯಲ್ಲಿ ವಾಸ ಇದ್ರಿ, ಯಾರ್ಯಾರಿದ್ರಿ ಮನೆಯಲ್ಲಿ? ಕೆಂಬಿಗೌಳೂರಿಂದ ಕಮಲಾಕ್ಷಿ ಅಂತ ಹೇಳುವವರು ಬಂದು ಮದುವೆ ಆಯ್ತಾರೆ. ನಾನು ಅವಳು ಜಿಲ್ಲಾ ಕೇಂದ್ರ ಬ್ಯಾಂಕಿನಲ್ಲಿ ಎಂಪ್ಲಾಯಿ ಆಗಿದ್ದರು, ಅಲ್ಲಿ ಅವರು ಆಫೀಸರ್ ಆಗಿ ನಿವೃತ್ತಿ ಆಗಿದ್ದಾಳೆ. ಈಗ 5 ನಿವೃತ್ತಿ ಆಗಿ ಮೇಲಿದ್ದಾರೆ. ನನಗೆ 2 ಗಂಡು ಮಕ್ಕಳು ಇದ್ದಾರೆ, 2 ಗಂಡು ಮಕ್ಕಳು ಮದುವೆ ಆಗಿದ್ದಾರೆ, 2 ಮಕ್ಕಳು ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದಾರೆ. ನಾವು ಗಂಡ ಹೆಂಡತಿ ಮಂಗಳದೇವಿ ನಗರದಲ್ಲಿ ಒಂದು ಮನೆ ಇದೆ ಕಮ್ಮನಲ್ಲಿ ಅಂತ. ಅಮ್ಮನನ್ನ ಬಹಳ ನೆನೆಸ್ಕೊಂತೀರಿ ಅಮ್ಮ? ನಿಮ್ಮ ನಿಮ್ಮನ್ನೆಲ್ಲ ಬೆಳೆಸಿ ಅಲ್ವಾ? ನಾನು ದೇವರ ಜೊತೆಗೆ ಪೂಜೆ ಮಾಡೋದು, ಅಮ್ಮನ ಫೋಟೋ ಇಟ್ಟು ನಾನು ದೇವರು ಅಂತ ಪೂಜೆ ಮಾಡೋದು. 96 ಇದ್ರು. ಓಹೋ, 96 ಬರೀ 8 ಮಾತ್ರ ಹಾಸ್ಪಿಟಲ್ ಇದ್ರು. ಹಾಗಾಗಿ ತಾಯಿಯೇ ದೇವರು, ಯಾಕಂದ್ರೆ ತಂದೆ ಬೇಗ ಕಳ್ಕೊಂಡಿದ್ದರಿಂದ ನನಗೆ ತಂದೆನ ಅಷ್ಟು ನಿಮಗೆ ಅಟ್ಯಾಚ್ಮೆಂಟ್ ಇಲ್ಲ. ಅದು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ನಮ್ಮ ತಂದೆ ತಾಯಿ ಮದುವೆಯಾಗಿ 18 ಮೇಲೆ ಮಕ್ಕಳಾಗಿದ್ರು. ಓಹೋ, ಅಷ್ಟರವರೆಗೆ ಮಕ್ಕಳಿಲ್ಲ. ಅಲ್ಲಿಂದ ನಾವು 3 ನಾನು ತಂಗಿ ತಮ್ಮ. ಬಿಳಿಗೆರೆಯಲ್ಲಿ ಈಗಲೂ ಜಮೀನು ತೋಟ ಗದ್ದೆ ಇದೆಯಾ? ಇದೆ, ಸ್ವಲ್ಪ ಮಟ್ಟಿಗೆ ಇದೆ. ನಾನು ದೊಡ್ಡ ಪ್ಲಾಂಟರ್ ಅಂತ ಹೇಳುವಾಗೆ ಇಲ್ಲ, ಅಂತೂ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಹೋಗಿ ನೋಡಿಕೊಂಡು ಬರುವಂತ ಇಟ್ಕೊಂಡಿದ್ದೀನಿ. ಹತ್ರನೇ ಏನ್ ತೊಂದರೆ ಹತ್ರ ಇದೆ ನಮಗೆ, 10 ಆಗ್ತದೆ. ಕಾರ್ಲಿ ಹೋಗಿ ಕಾರ್ಲಿ ಬರೋದು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸಹಕಾರಿ ಕ್ಷೇತ್ರ ಅಂತಂದ್ರೆ ಬಹಳ ಬಲಿಷ್ಠವಾದದ್ದು ಮತ್ತೆ ಅರ್ಥಪೂರ್ಣವಾದ ಕ್ಷೇತ್ರನೇ. ಆದ್ರೆ ಎಷ್ಟೋ ಜನ ಸರಿಯಾಗಿ ಅದರಲ್ಲಿ ಕೆಲಸ ಮಾಡದೇ ಇರೋದ್ರಿಂದ ಎಷ್ಟೋ ಸಹಕಾರಿ ಸಂಘಗಳು ಬೆಳಿಲಿಲ್ಲ, ನೋಡ್ತಾ ನೋಡ್ತಾನೆ ಹೋಗ್ಬಿಟ್ಟು. ಹೇಳಿ ನಿಮ್ಮ ಗುಟ್ಟು, ಸಹಕಾರಿ ಕ್ಷೇತ್ರದಲ್ಲಿ ಏನು ಇರಬೇಕು? ಶ್ರದ್ಧೆ, ಕ್ರಿಯಾಶೀಲತೆ, ಶಿಸ್ತು, ಹೀಗೆ ಅಲ್ವಾ? ನಮ್ಮ ಸಹಕಾರಿಗಳಿಗೆ ನಿಮ್ಮ ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೋದಾ? ಯಾರೇ ಸಹಕಾರಿಗಳಾಗಲಿ, ಸಹಕಾರ ಕ್ಷೇತ್ರಕ್ಕೆ ಬಂದ ಮೇಲೆ ನನಗೆ ಅಲ್ಲಿಂದ ಏನು ಸಿಗ್ತದೆ ಅಂತ ಹೇಳುವಂಥದ್ದು ಯೋಚನೆಯನ್ನು ಇಟ್ಕೊಂಡು ಅಲ್ಲಿಗೆ ಬರ್ಬೋದು. ನಾನು ಅಲ್ಲಿಗೆ ಹೋಗ್ತಿದ್ದೀನಿ, ಅದು ನಮ್ಮ ಅಡಿಪಾಯ. ಯಾಕೆಂದ್ರೆ ಗ್ರಾಮಾಂತರ ಬೇಸಲಿರುವಂತಹ ಆ ಜನರಿಗೆ ಬೇಕು ಬೇಡಿಕೆಗಳಿಂದ ಪೂರೈಸುವಂತ ಒಂದು ಸಂಘ ಅದು. ಅಲ್ಲಿ ನಾವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಾನು ಕೇಳಿದಾಗೆ ನಿಸ್ವಾರ್ಥತೆಯಿಂದ ನಾವು ಕೆಲಸ ಮಾಡಿ ಹೊಡಿಬೇಕು ಅಲ್ಲಿ. ಅಂದ್ರೆ ಮಾತ್ರ ನಮ್ಮ ಕ್ಷೇತ್ರ ಬೆಳೀತದೆ. ಇಲ್ಲಿ ಏನಾಗ್ತದೆ, ಸಾಕ ಕ್ಷೇತ್ರದಲ್ಲಿ ರಾಜಕೀಯ ಬಂತು, ಅಲ್ಲಿಗೆ ಆ ಸಂಘ ಬೆಳೆಯೋದಿಲ್ಲ. ಯಾಕೆಂದ್ರೆ ಅವರಿಗೆ ಬೇಕಾದವರಿಗೆ ಸಾಲ ಕೊಡೋದು, ಅದರ ಇನ್ನೊಂದು ರೀತಿಯಲ್ಲಿ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗೋದು, ತೊಂದರೆ ಕೊಡೋದು ಇದೆಲ್ಲ ನಡೀತದೆ. ಆ ಹಣವನ್ನು ದುರುಪಯೋಗ ಮಾಡ್ಲಿಕ್ಕೆ ಹೋಗೋದು ಇದೆಲ್ಲ ಮಾಡೋದ್ರಿಂದ ಹಾಳಾಗ್ತಾ ಇರ್ತದೆ. ಬಹಳಷ್ಟು ಸಂಘ ಸಂಸ್ಥೆಗಳು ಹಾಳಾಗಿದ್ದವು. ಅಲ್ಲಿಗೆ ನಾವೇ ಒಂದು ಟೀಮ್ ಹಾಕೊಂಡು ಹೋಗಿ ನಮ್ಮ ಇಲಾಖೆ ಅಧಿಕಾರಿಗಳನ್ನ, ಡೆಪ್ಯೂಟಿ ರಿಜಿಸ್ಟ್ರಾರ್ ಇರ್ಬೋದು, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಇರ್ಬೋದು, ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ ನಾನು. ಕರ್ಕೊಂಡು ಹೋಗಿ ಸಂಘ ನಷ್ಟಕ್ಕೆ ಕಾರಣ ಏನು ಅವ್ರನ್ನ ತಕೊಳ್ತಿದ್ದೆ. ಅವ್ರಕ್ಕಿಂತ ಆ ಆಡತ ಮಂಡಳನ್ನು ಕರೆದು, ನೋಡಿಯಪ್ಪ ಯಾಕೆ ಯಾಕೆ ನೀವು ಇದು ಮಾಡಿದಿರಿ, ಯಾಕೆ ಸಂಘ ಈ ರೀತಿ ಪರಿಸ್ಥಿತಿಗೆ ಬಂತು, ಇಲ್ಲ ನೀವು ಈ ರೀತಿ ಮಾಡಿ, ಅಧಿಕಾರಿಗಳು ಇಬ್ಬರು ಇದ್ದಾರೆ ನಮ್ಮಲ್ಲಿ, ನಮ್ಮ ಇಲಾಖೆ ನಮ್ಮ ಜೊತೆಲಿ ಇತ್ತು. ಅವಾಗ ಇವಾಗ ಯಾವ ರೀತಿ ಇದನ್ನ ಇಟ್ಟುಕೊಂಡಿದ್ದಾರೆ ಗೊತ್ತಿಲ್ಲ. ನಾನು ಇಲಾಖೆಗೂ ನಮ್ಮ ಸಹಕಾರ ಕ್ಷೇತ್ರಕ್ಕೂ ಅಂತ ಒಂದು ಬಾಂಧವ್ಯ ಇಟ್ಕೊಂಡಿದ್ದೆ. ಗುರಿ ಏನಿರ್ಬೇಕಂದ್ರೆ ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ನನ್ನ ಸೇವೆ ಏನು ಅಲ್ಲಿಗೆ ಅಂತ ಹೇಳೋದರ ಬಗ್ಗೆ ನಾವು ಇದು ಮಾಡಬೇಕು. ಅಲ್ಲಿಯೇ ನಮಗೆ ಸಿಕ್ಕಿತು ಅಂತ ಹೇಳೋದಿಲ್ಲ, ಒಳ್ಳೆತನ ಮಾತ್ರ ಸಿಕ್ಕಬೇಕಷ್ಟೇ, ಅದನ್ನು ಮಾತ್ರ ನಾವು ಪಡ್ಕೊಳ್ಳಿಕ್ಕೆ ಇಷ್ಟಪಡಬೇಕು. ಇನ್ನೊಂದು ನಾಯಕತ್ವ ಬೆಳಿಲಿಕ್ಕೆ, ನಾಯಕತ್ವ ಬೆಳಿಬೇಕಾದ್ರೆ ಈ ಸಹಕಾರ ಕ್ಷೇತ್ರ ಬಹಳ ಬಹುಮುಖ್ಯವಾದ ವಯಸ್ಸಾದ ನಮ್ಮ ಯುವಕರಿಗೆ ನಾನು ಕೈ ಮಾತಾಡ್ತೇನೆ. ಸಹಕಾರ ಕ್ಷೇತ್ರಕ್ಕೆ ಬನ್ನಿ, ಸಹಕಾರ ಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವವನ್ನು ಬೆಳೆಸ್ಕೊಳ್ಳಿ. ನಾವೊಂದ್ ಮೇಲೆ ತರಬೇತಿ ಕೊಡ್ತದೆ. 2005 ಸ್ವಸಹಾಯ ಗುಂಪು ಸ್ಥಾಪನೆ ಆಗಿತ್ತು. ಅವಾಗ ಜಿಲ್ಲೆಯ ಉದ್ದಗಲಕ್ಕೆ ನಾನು ಹೋಗ್ತಿದ್ದೆ ಸಹಕಾರ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಹೋಗುವಾಗ, ಅಲ್ಲೆಲ್ಲೆಲ್ಲ ಹೋಗಿ ತರಬೇತಿ ಕೊಡೋದು, ಅವರನ್ನು ಸೇರಿಸೋದು, ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡೋದು. ಇವಾಗ ಸ್ವಸಹಾಯ ಸಂಘಗಳು ಬಹಳ ಚೆನ್ನಾಗಿ ಬೆಳೆದಿದ್ದಾರೆ. ಅವಾಗ ಏನಿಲ್ಲ, ಅವರಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಇದು ಮಾಡೋದಿಲ್ಲ. ಜಾಸ್ತಿ ಮಹಿಳೆಯರೇ, 100 ಗುಂಪು ಮಹಿಳೆಯರದ್ದೇ ಗುಂಪು ಎಲ್ಲಲ್ಲಿ ಇರೋದು ಅದು, ಬಾಕಿ ಒಂದು 10% ಮಾತ್ರ ನಮ್ಮ ಜನಸಿಗಳ ಗುಂಪು ಇದೆ. ಹಾಗೆ ನಾನೆಲ್ಲ ತಮಾಷೆ ಮಾಡ್ತಿದ್ದೆ. ಅವಾಗ ಹೇಳಿದ್ರೆ ಏನಪ್ಪ ನಮ್ಮವರು ಉಳಿತಾಯ ಮಾಡ್ತಾರೆ, ಇಲ್ಲಿ ಸಾಯಂಕಾಲ ಹೋಗಿಬಿಟ್ಟು ಅದನ್ನ ಖಾಲಿ ಮಾಡ್ತಾರೆ, ಉಳಿಕೆ ಮಾಡೋ ಜಾಗ ಆ ಸಂಘಗಳು ಆತರ. ಆದ್ರೆ ಮಹಿಳೆಯರ ಹಾಗೆ ಅಲ್ಲ, ಮನೆಯಲ್ಲಿ ಇದ್ಕೊಂಡು ಅವರಿಗೆ ಗಂಡಸರು ಕೊಟ್ಟಂತ ಹಣವನ್ನು ಉಳಿಕೆ ಮಾಡುವಂತ ಆ ಭಾವನೆ ಇರೋದು ಹೆಂಗಸರಿಗೆ ಮಾತ್ರ. ಅದು ಮಾಡ್ಕೊಂಡು ಬಂದರಿಂದಾಗಿ ಆ ಸಂಸಾರ ಇವತ್ತು ಸಾಧಾರಣ ಯಾರು ಸ್ವಸಹಾಯ ಗುಂಪಿನಲ್ಲಿ ಇದ್ದಾರೆ ಅವರೆಲ್ಲ ಚೆನ್ನಾಗಿದ್ದಾರೆ. ಇವಾಗ ಸರ್ಕಾರ ಸಹ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು ಕೊಡ್ತಾರೆ. ಇನ್ನು ಸರ್ಕಾರ ಸಿಕ್ಕುವಂತ ಸೌಲಭ್ಯಗಳನ್ನ ನಾವು ಅದನ್ನು ತರಿಸುವಂತ ವ್ಯವಸ್ಥೆ ಮಾಡಬೇಕು. ಸರ್ಕಾರದಿಂದ ಚೆನ್ನಾಗಿ ಸಹಾಯ ಸಿಗುತ್ತೆ, ಬೆಂಬಲ ಸಿಗುತ್ತೆ. ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಮುಖಾಂತರ ಕೊಡ್ಲಿಕ್ಕಿರೋದು ಸಿಕ್ಕಿದ್ರೆ ಇವಾಗ ನಾವು ಕೊಡಿಸುವಂತ ವ್ಯವಸ್ಥೆ ಮಾಡಬೇಕು. ಕೇಂದ್ರ ಬ್ಯಾಂಕಿನವ್ರನ್ನ ಕೇಳಬೇಕು, ನೋಡಿ ಇಂತಿಂತ ಪ್ರೋಗ್ರಾಮ್ ಇದೆ ಅಂತಲ್ಲ, ನೀವು ಸಹ ಸಹಾಯ ಮಾಡಿ ಮಾಡಿ ಅಂತ ಹೇಳುವಂತ ಕೇಳಿದ್ರೆ ಅವ್ರು ಸಹ ಮಾಡ್ತಾರೆ. ಈಗ ಇರುವಂತ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ನಾವು ಅದನ್ನ ಉಪಯೋಗಿಸ್ಕೊಳ್ಬೇಕಷ್ಟೇ. ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸಮಿತಿ ಸದಸ್ಯರು ಎಲ್ಲರೂ ಕೈ ಜೋಡಿಸಿದ್ರೆ ಇನ್ನೂ ಅದ್ಭುತವಾಗಿ ಬೆಳೀತದೆ. ನಮ್ಮ ಕೊಡಗಿನ ಮಟ್ಟಿಗೆ ಹೇಳೋದಾದ್ರೆ ನಾವು ಅಷ್ಟು ಹಾಳಾಗಿಲ್ಲ, ಕೆಲವು ಜಾಗದಲ್ಲಿ ಹಾಳಾಗಿದೆ, ಇಲ್ಲ ಅಂತ ಅಪರೂಪ. 118 ಆಯ್ತು ನಮ್ಮ ಸಾಕು. ಮೊದಲಿಗೆ ಸ್ಟಾರ್ಟ್ ಆಗಿದೆ ಗದಗಿನಲ್ಲಿ, ಗದಗಿನಲ್ಲಿ ಬರೋದಾಗಲಿ 15 ನಮ್ಮ ಕೊಡಗಿನಲ್ಲಿ ಸಹಕಾರ ಸಂಘ ಸ್ಥಾಪನೆ ಆಗಿದೆ. ಅವಾಗ ಚರಿತ್ರೆ ತಗೊಂಡ್ರು ಒಂದು ರೀತಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಈ ರೀತಿ ಬರ್ಕೊಂಡು ಬಂದಿದೆ. ಆವಾಗಿನ ಕಾಲದಲ್ಲಿ ಎಲ್ಲ ಮನೆಗೊಬ್ಬ ಸೋಲ್ಜರ್ ಇರ್ತಿದ್ರು, ಬೀಳ್ ಮಾಸ್ಟರ್ ಕಾರ್ಯಪ್ಪನವರು ಇರ್ಬೋದು, ಅಲ್ಲ ಅವರ ಮಕ್ಕಳು ಇರ್ಬೋದು, ಅಲ್ಲ ಬೇಕಾದಷ್ಟು ಜನರಲ್ಗಳು ನಮ್ಮಲ್ಲಿ ಇದ್ದಾರೆ. ಆ ರೀತಿಯಲ್ಲಿ ನಮ್ಮ ಈ ಸಹಕಾರ ಕ್ಷೇತ್ರ ಸಹ ಬೆಳ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ಹಿರಿಯ ನಾನಂದವರೆಲ್ಲ ಸಹಕಾರದಲ್ಲಿ ರಾಜಕೀಯದಲ್ಲಿ ಅವರು ಅವರ ರೀತಿಯಲ್ಲಿ ಬಂದಿದ್ದಾರೆ. ಅವರ ಮಾರ್ಗದರ್ಶನ ನನಗೆ ಜಾಸ್ತಿ ಆಗ್ತಾರೆ. ಅವರ ಗುರಿಯೂ ಅಷ್ಟೇ, ನೋಡಪ್ಪ ಎಲ್ಲಿ ಹೆಸರು ಹಾಳು ಮಾಡ್ಕೊಂಡು ಹೋಗೋದ್ರೆ ನೀವು ನಮ್ಮ ಜೊತೆಲಿ ಬರ್ಬೇಕಂತ ಅವಶ್ಯಕತೆ ಇಲ್ಲ, ನಮ್ಮ ಗ್ರೂಪವರಿಗೆ ಹಾಗೆ ಹೇಳ್ತಿದ್ದಾರೆ ಅವರು. ನಾವು ಅದನ್ನ ಬಿಟ್ಟು ಸೇವೆ ಮಾಡೋದು ಅಂತ ಹೇಳ್ಕೊಂಡು ಬಂದವಂತವರು. ಈ ರೀತಿ ನಾವು ಸಹಕಾರ ಕ್ಷೇತ್ರವನ್ನು, ಹೌದು 4 ಕಾಲ ನಿಮ್ದು ಸಹಕಾರಿ ಕ್ಷೇತ್ರದ ಅನುಭವ, ಈಗ 5ನೇ ದಶಕದಲ್ಲಿ ಇದಿರಿ, 50ನೇ ವರ್ಷದಲ್ಲಿ ಅಲ್ವಾ. 77 ವಯಸ್ಸಾದ್ರೂ ಲವಲವಿಕಿದೆ, ಹುರುಪಿದೆ, ಆಸಕ್ತಿ ಇದೆ, ಕಳಕಳಿ ಇದೆ ಅಲ್ವಾ. ಇದು ನಮ್ಮ ಯುವಕರಲ್ಲಿ ಅಳವಡಿಕೆ ಆಗ್ತಾ ಬಂದ್ಬಿಟ್ರೆ ಅವರ ವ್ಯಕ್ತಿತ್ವನು ಅದ್ಭುತವಾಗಿ ರೂಪುಗೊಳ್ಳುತ್ತೆ, ಸಮಾಜಕ್ಕೂ ಅನುಕೂಲ ಆಗ್ತದೆ. ಅನುಕೂಲ ಆಗ್ತದೆ ಎಂದ್ರೆ ಸೇವೆಯನ್ನು ಮಾಡೋದಾಗ ಆಗಲೇ ಹೇಳಿದ ನಿಸ್ವಾರ್ಥ ಸೇವೆಯನ್ನು ಮಾಡಿದ್ರೆ ಯಾವಾಗ ಒಂದು ಸಲ ಸಮಾಜಕ್ಕೆ ಗುರುತಿಸ್ತಾರೆ ಅಂತ ಹೇಳೋದಕ್ಕೆ ನಾನೇ ಒಂದು ಉದಾಹರಣೆ ಇದೆ. ಕೆಲವು ಸಂದರ್ಭದಲ್ಲಿ ರಾಜಕೀಯ ವ್ಯವಸ್ಥೆಯಿಂದ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ, ಆಗುತ್ತೆ. ರಾಜಕೀಯದಲ್ಲಿ ಇನ್ನು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತವೆ, ಅದನ್ನ ನಾವು ಗುರುತಿಸಿಕೊಂಡು ಇವತ್ತು ಸಮಾಜಕ್ಕೆ ಬೇಕಾದ ವ್ಯಕ್ತಿ ಅಂತ ಹೇಳ್ತಾರೆ. ಇವಾಗ ನಮಗೆ ಸಮಾಜದ ಒಂದು ಪ್ರೀತಿ ವಿಶ್ವಾಸ, ಜನರು ಮುತ್ತಪ್ಪನವರ ಮೇಲೆ ಇಟ್ಟಂತ ಪ್ರೀತಿ ವಿಶ್ವಾಸ ಇವತ್ತು ಇಲ್ಲಿವರೆಗೆ ಬೆಳಿಲಿಕ್ಕೆ ಕಾರಣ ಆಗಿದೆ. ಒಳ್ಳೇದ್ ಮಾಡಿದ್ರೆ ನಿಮಗೆ ಒಳ್ಳೇದೇ ಸಿಗುತ್ತೆ ಅಂತ ಹೇಳೋದಕ್ಕೆ ನಾನೇ ಉದಾಹರಣೆ ಹೇಳ್ತಿದ್ದೇನೆ. ಜನರ ಸೇವೆ ಮಾಡಿದ್ರೆ ಜನರು ಗುರುತಿಸ್ತಾರೆ, ಸಹಾಯ ಸಿಗ್ತದೆ, ಆಗ್ತದೆ ಅಂತ ಹೇಳೋದು ನನ್ನದು. ಈಗ ಸಹಕಾರ ಕ್ಷೇತ್ರದ ಕಾಯಕ ಒಂದಾದ್ರೆ ಹೇಳಿದ್ರಿ ಅಂಗಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಅದು ಈಗಲೂ ಇದೆಯಾ? ಇಲ್ಲ, ಅದು ಸಹ ಬಿಟ್ಟು ಹೋಯ್ತು. ಯಾಕಂದ್ರೆ ರೋಡ್ ಮಾರ್ಜಿನ ಬರುವಾಗ ಅಂಗಡಿ ಎಲ್ಲ ಹೋಯ್ತು, ಮತ್ತೆ ನಾನು ಬೇರೆ ಕಡಲಿ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ಮಕ್ಕಳು ಇಬ್ರು ಬೆಂಗಳೂರು ಕೆಲಸದಲ್ಲಿದ್ದಾರೆ, ಹೊಸದುರ್ಗ ಕೆಲಸದಲ್ಲಿದ್ದಾರೆ, ಹಾಗಾಗಿ ನಮಗೆ ದೊಡ್ಡ ನಾನು ದೊಡ್ಡವನು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಅಂದ್ರೆ ಸಮಾಜದಲ್ಲಿ ಮಧ್ಯವರ್ತಿ ಬರುವಂತ ಒಂದು ವ್ಯವಸ್ಥೆ, ಸಂತೃಪ್ತಿಯ ಭಾವನೆ ಇರೋದ್ರಲ್ಲಿ ತೃಪ್ತಿಯಾಗಿ ನಾವು ಮಾಡ್ತಾ ಇದ್ದೇವೆ. ಅದು ಬರೀ ಜೀವನಕ್ಕೆ ನಾವು ಇಷ್ಟಪಡೋದಿಲ್ಲ, ನಾವು ಮಾಡೋದಿಲ್ಲ. ಎಲ್ಲರನ್ನ ಪ್ರೀತಿಸಕಾಗಿದೆ. ಕೆಲಸದವನು ತಿಳುವಂತದ್ರಲ್ಲಿ ದೊಡ್ಡವನು ತಿಳುವಂತದ್ದಲ್ಲ, ಎಲ್ಲರೂ ಈಕ್ವಲ್ ಆದ ರೀತಿಯಲ್ಲಿ ನಾನು ಎಲ್ಲರನ್ನ ಟ್ರೀಟ್ ಮಾಡ್ತೇನೆ. ಜೀವನಕ್ಕೆ ಒಂದು ರೀತಿಯಲ್ಲಿ ಸುಖ ಸಂತೋಷ ಸಿಗ್ಬೇಕಾದ್ರೆ ಸ್ವಾರ್ಥ ಮನೋಭಾವನೆನೂ ಬಹಳ ಮುಖ್ಯ ಆಗ್ತದೆ. ಅದರಲ್ಲೂ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ನಿಮಗೆ ಸಂಬಳ ಅನ್ನೋದು ಇರೋದಿಲ್ಲ, ಅಥವಾ ಏನೋ ಒಂದು ತಿಂಗಳಿಗೆ ಇಷ್ಟಂತ ನಿಮಗೆ ಸಿಗೋದಿಲ್ಲ. ಆದರೆ ಏನೂ ಇಲ್ದಲನ್ನ ಕೆಲಸ ಮಾಡೋದಿದೆಯಲ್ಲ, ಅದು ಒಂದು ರೀತಿಯ ತ್ಯಾಗದ ಮನೋಭಾವನೆ. ಅದೇನದು, ನನಗೆ ಇಷ್ಟರವರೆಗೆ ಕೆಲಸ ಮಾಡಿದಲ್ಲಿ ಎಲ್ಲಿ ಒಂದು ರೂಪಾಯಿ ಸಂಬಳ ತಗೊಂಡು ಕೆಲಸ ಮಾಡಿದಂತವ್ರು ಅಲ್ಲ. ನನಗೆ ಪ್ರೋತ್ಸಾಹ ಕೊಟ್ಟಂತವ್ರು. ಸಮಾಜದ ಒಳಿತಿಗೆ ಏನೂ ನಿರೀಕ್ಷೆ ಇಲ್ದಲನ್ನ ಜೀವನ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡದೇ. ಎಷ್ಟೋ ಜನ ಒಂದೊಂದು ಗಂಟೆಗೂ ಲೆಕ್ಕ ಹಾಕ್ತಾರೆ, ನಾವೇನ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ವಾಪಸ್ ಬರ್ಬೇಕು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡೋದಿದೆ. ಸಹಕಾರಿ ಕ್ಷೇತ್ರದ್ದು ಇದಕ್ಕೆ ಅಪವಾದ. ಆದರೆ ನಿಮ್ಮ ವ್ಯಕ್ತಿತ್ವ ಗುರುತಿಸಲ್ಪಡುತ್ತೆ, ಮತ್ತೆ ನಿಮ್ಮ ವ್ಯಕ್ತಿತ್ವಕ್ಕೆ ಮೆರುಗು ಸಿಗುತ್ತೆ. ಸಹಕಾರಿ ರತ್ನ ಪ್ರಶಸ್ತಿ ಈ ಸಂದರ್ಭದಲ್ಲಿ ಬಂದಿದ್ದು ಅದು ಸುಲಭದ ವಿಚಾರನೂ ಅಲ್ಲ. 4 ದಶಕಗಳ ಕಾಲ ನೀವು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದನ್ನ ಗುರುತಿಸಿ ಇದನ್ನ ನಿಮಗೆ ಪ್ರದಾನ ಮಾಡಿ ಗೌರವಿಸಲಾಗಿದೆ. ಏನನ್ನಿಸುತ್ತೆ ಈ ಸಂದರ್ಭದಲ್ಲಿ? ಸಹಕಾರ ರತ್ನ ಸಿಕ್ಕಿದಾಗ ಚಿನ್ನದ ಒಂದು ಪದಕ ಕೊಟ್ಟರು. ಬಾಕಿ ಸಾಲ ಕೊಡೋದಲ್ಲ, ಮಾಮೂಲು ಎಷ್ಟು ಸಾಲ ಪಡ್ಕೊಂಡಿದ್ದಾನೆ ಅಷ್ಟು ಇಷ್ಟ ಅಲ್ಲ, ಅಷ್ಟೆಲ್ಲ ಸಾಲ ಮಾಲೆ ಪಡ್ಕೊಂಡಿದ್ದೀನಿ. ಈ ಸಲ ಒಂದು ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ. ಚಿನ್ನದಂತಹ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ, ವ್ಯಕ್ತಿತ್ವಕ್ಕೆ ಬೆಲೆ ಸಿಕ್ಕಿದೆ ಅಂತ ಹೇಳುದನ್ನ ನಾನು ಇವತ್ತು ಸಂತೋಷ ಇದೆ. ನನಗೆ ಅದೇ ನಾನು ಆಗಲೇ ಹೇಳಿದ್ದೀನಿ, ಸಹಕಾರ ಕ್ಷೇತ್ರಕ್ಕೆ ಸಿಕ್ಕಿದ್ರೆ ನನಗೆಲ್ಲ, ನನ್ನ ಜಿಲ್ಲೆಯ ಸಹಕಾರಿಗಳಿಗೆ ಸಿಕ್ಕಿದಂತ ಒಂದು ಇದು. ಅದಕ್ಕೆ ಸಿಕ್ಕಿದ್ದಕ್ಕೆ 2-3 ಜನ ರಾಜ್ಯಮಟ್ಟದಲ್ಲಿ ಮಂತ್ರಿಗಳಿರ್ಬೋದು, ಇನ್ನೊಬ್ಬರು ಅವರೆಲ್ಲ ಸಹಕಾರಿ ಇವತ್ತು ನನಗೆ ನನ್ನ ಗುರುತಿಸಿ ಕೊಟ್ಟಿದ್ದಾರಲ್ಲ, ಅವರಿಗೆ ಸಹ ನಾನು ಧನ್ಯಗಳು ಹೇಳ್ಬೇಕು. ಇಟ್ಟು ದೇವೇಗೌಡರು ಇರ್ಬೋದು, ಸಹಕಾರ ಮಂತ್ರಿಗಳಿರ್ಬೋದು, ಅವರೆಲ್ಲ ಬೇರೆಗೌಡರು ನನ್ನ ಮಿತ್ರರು. ನಾನು ಮಾಮಂಡಲದಲ್ಲಿ ನಿರ್ದೇಶಕನಾಗಿದ್ದೆ, ಮಾಮಂಡಲ ನಿರ್ದೇಶಕನಾಗಿದ್ದವರು ಸಹ ಅಷ್ಟೇ. ಆ ಕೊಡಗಿನ ಬಗ್ಗೆ ಕೊಡಗಿನವರೆಗೂ ಏನು ಅಂತ ಹೇಳೋದನ್ನು ನಾನು ಇದೆ ಅಲ್ಲಿ ಸಹ ತೋರಿಸ್ಕೊಡ್ತಿದ್ದೆ. ಅಲ್ಲಿ ಸಹ ಅವ್ರಿಗೇನು ಇಲ್ಲ, ನಮಗೆ ಈ ಸಹಕಾರ ಕ್ಷೇತ್ರದಲ್ಲಿ ಏನು ಅಂತ ತಿಳ್ಕೊಳ್ಬೇಕು, ಮತ್ತು ಇದಕ್ಕೆ 4 ಜನರಿಗೆ ಉಪಕಾರ ಆಗುವಂಥ ಕೆಲಸವನ್ನು ಮಾಡಬೇಕು ನಾವು ಇಲ್ಲಿ ಅಂತ ಹೇಳುವಂಥ ಭಾವನೆ ಅಲ್ಲಿ ಸಹ ಅಲ್ಲಿ ಎಲ್ಲರಿಗೆ ಹೇಳ್ತಿದ್ದೆ ಮಾಡುವ ಅಂತ ಹಾಕೊಂಡು ಎಲ್ಲ ಸಹಕಾರ ಕೊಡ್ತಿದ್ರು. ಜಿಲ್ಲೆಯ ರಾಜ್ಯದ ಎಲ್ಲ ಭಾಗಗಳಿಂದ ಬರ್ತಿದ್ರು ಅಲ್ಲಿ, ಎಲ್ಲ ನನ್ನ ಮಿತ್ರರು. ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರ ವಿಸ್ತಾರವಾಗಿ ಬೆಳೆದಿದೆ, ಇನ್ನೂ ಇದೆ ಬೆಳಿಲಿಕ್ಕೆ ಅವಕಾಶಗಳಲ್ವಾ? ಆದರೆ ಎಷ್ಟೋ ಜನ ನಾಗರಿಕರ ಸಹಕಾರ ಇಲ್ಲದೆ ಇರೋದ್ರಿಂದ ಎಷ್ಟೋ ಸಮಸ್ಯೆಗಳು ಬೆಳಿಲಿಕ್ಕೆ ಆಗಿಲ್ಲ. ನಿಜ. ಆಮೇಲೆ ಇದಕ್ಕೇನು ಇತಿಮಿತಿನೂ ಇಲ್ಲ, ಯಾರು ಬೇಕಾದರೂ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಬಹುದು ಅಲ್ವಾ? ಒಂದು ನೀತಿ ನಿಯಮಗಳನ್ನು ಇಟ್ಕೊಂಡು ಸರ್ಕಾರದ ಒಂದು ಗೈಡ್ಲೈನ್ಸ್ ಇದೆ, ಗೈಡ್ಲೈನ್ಸ್ ಇಟ್ಕೊಂಡು ನಾವು ಎಲ್ಲಿ ಬೇಕಾದ್ರೂ ಮಾಡಬಹುದು ಅಲ್ವಾ? ನಮಗೆ ಅವಾಗಲೂ ಸಹ ನಮ್ಮಿರುವಾಗ ಅವರ ಸಹಕಾರ ಸಂಘ ನಾವು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕರೆಕ್ಟ್ ಆದ ಗೈಡ್ಲೈನ್ಸ್ ಕೊಟ್ಟಿದೆ, ಇಲಾಖೆಯಿಂದ ಏನು ಮಾಡಿಸ್ಕೊಡ್ಬೇಕು ಅಂತ ಅವ್ರಿಗೆ ಮಾಡಿಸ್ಕೊಟ್ಟಿದೆ. ಒಂದು 3-4 ಸಂಘಗಳಂತ ನಾವು ಸ್ಥಾಪನೆ ಮಾಡಿಸ್ಲಿಕ್ಕೆ ಕಾರಣಕರ್ತರಾಗಿದ್ದೇವೆ. ಇವರಿಗೆ ಅಂತೆಲ್ಲ ಬಹಳಷ್ಟು ಪವರ್ ಇದೆ ಅಂದರೆ ಮಾಡುವಂತ ಇದು ನಾವು ಇಟ್ಕೊಂಡಾಗೆಂದ್ರೆ ಅದೇ ನನ್ನನ್ನು ಅಲ್ಲಿ 18 ವರ್ಷಗಳ ಕಾಲ ನಿರಂತರವಾಗಿ ನಾನು ಅಧ್ಯಕ್ಷನಾಗಿದ್ದು ಅದೇ ಅಲ್ಲಿ ಅದೊಂದು ಹೆಮ್ಮೆ ಅಂತ ಹೇಳೋದು. ಅಲ್ಲಿ ಇರುವಾಗ ಏನು ಮಾಡಿದ್ದೆ ಅಂತ ಹೇಳೋದು ಅದು ಮುಖ್ಯ. ಅದು ರಾಜ್ಯಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಇಪ್ಕೋದವರು ಮಂಡ್ಯದಲ್ಲಿ, ಅವರ 1970 ನನ್ನ ಕರ್ಸಿಯಲ್ಲಿ ನೀನೊಬ್ಬ ಉತ್ತಮ ಸಹಕಾರಿ ರಾಜ್ಯದಲ್ಲಿ ತಕ್ಕೊಂಡು ಬಿಡಿದುಕೊಟ್ಟು ನಮಗೆ ಆರಾಮ ಮಾಡಿದ್ದಾರೆ. ಸಹಕಾರಿ ಕ್ಷೇತ್ರದಿಂದ ರಾಜಕೀಯಕ್ಕೂ ಪಾದಾರ್ಪಣೆ ಮಾಡೋರಿದ್ದಾರೆ ಅಲ್ವಾ? ರಾಜಕೀಯದಿಂದ ಸಹಕಾರ ಕ್ಷೇತ್ರಕ್ಕೆ ಬರೋರು ಬಹಳ ಕಡಿಮೆ, ಯಾಕಂದ್ರೆ ಇಲ್ಲಿ ಏನು ಸಿಗೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಒಂದು ಚಿತ್ರಣ ಕಾಣುತ್ತಲ್ಲ. ಬಹಳಷ್ಟು ನಿಜವಾದ ವಿಚಾರ ಅದು, ಯಾಕಂದ್ರೆ ನಮ್ಮಲ್ಲಿರುವಂತಹ ರಾಜಕಾರಣಿಗಳು ಸುಮಾರು ಒಂದು 50-60% ಈ ಸಹಕಾರ ಕ್ಷೇತ್ರದಿಂದಲೇ ಹೋದ ಹೋಗಿ ಅಲ್ಲಿ ರಾಜಕೀಯದಲ್ಲಿ ಬೆಳೆದು ಬಂದವರು. ಇಲ್ಲಿ ಬೇಸಿಕ್ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಇದು ಮಾಡ್ಲಿಕ್ಕೆ ಒಂದು ಅವಕಾಶ ನಮ್ಮ ಆ ಕ್ಷೇತ್ರದಲ್ಲಿ. ಇವಾಗ ನಾನೇ ಇಲ್ಲಿ ಇರುವಾಗ ಏನಿದ್ರೆ ಈ ಸಂಘ ಸಂಸ್ಥೆಗಳಲ್ಲಿದ್ದರೆ ಅಲ್ಲಿ ಅಷ್ಟು ಸದಸ್ಯರನ್ನು ನಾವು ನಮ್ಮ ಬಳಕೆ ಬರ್ತದೆ, ಬಳಕೆ ಬರುವಾಗ ಒಳ್ಳೆ ಕೆಲಸ ಮಾಡಿದ್ರೆ ಓ ಇವರು ಮುಂದಕ್ಕೆ ಒಳ್ಳೇದು ಆಗ್ಬೋದು ರಾಜಕೀಯದಲ್ಲಿ ಅಂತ ಭಾವನೆ ಆ ಜನರಲ್ಲಿ ಬರ್ತದೆ. ಅವಾಗ ಅದನ್ನ ನಾವು ಬಳ್ಕೊಂಡು ಹೋಗ್ಬೋದು. ಹೌದು, ನಾವು ಬೇರೆದಲ್ಲಿ ತಪ್ಪಿಕೊಂಡ್ರೆ ನಾವು ಮುಂದಕ್ಕೆ ಅದು ಕಷ್ಟ ಆಗುತ್ತೆ. ನಿಜ ನಿಜ. ಕೇಳಿದ್ರೆ ಇದುವರೆಗೆ ಮಡಿಕೇರಿಯ ಮಂಡುವಂಡ ಪಿ ಮುತ್ತಪ್ಪ ಅವರ ಜೊತೆಗೆ ನಾವು ನಡೆಸಿದ ಸಂವಾದವನ್ನ ಆಲಿಸಿಕೊಂಡ್ರಿ. ಈ ವರ್ಷದ ರಾಜ್ಯಮಟ್ಟದ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವ ಮುತ್ತಪ್ಪನವರು ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕ್ತಾ ಬೆಳೆದಿದ್ದು, ಅವರ ಕೃಷಿ ಹಿನ್ನೆಲೆ, ಕುಟುಂಬದ್ದು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದನ್ನು ಉಲ್ಲೇಖ ಮಾಡಿದರು. ಮುತ್ತಪ್ಪನವರ ಜೊತೆಗೆ ತಾವು ಮಾತಾಡಬಹುದು ಶ್ರೋತೃಗಳೇ. 9880852170 9880852170. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೆಳಗರೆ, ಈಗ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 13,100 ರಿಂದ 13,500 ರೂಪಾಯಿ, ಅರೇಬಿಕಾ ಚೆರ್ರಿ 6,550 ರಿಂದ 6,800 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 8,400 ರಿಂದ 8,800 ರೂಪಾಯಿ, ರೊಬಸ್ಟಾ ಚೆರ್ರಿ 4,375 ರಿಂದ 4,500 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 47,000 ರಿಂದ 48,500 ರೂಪಾಯಿಗಳು, ಒಣ ಅಡಿಕೆ ಕ್ವಿಂಟಾಲ್ಗೆ 38,000 ರಿಂದ 52,500 ರೂಪಾಯಿ, ಹಸಿ ಶುಂಠಿ 1,800 ರೂಪಾಯಿಯಿಂದ 2,000 ರೂಪಾಯಿಗಳು. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವಾಗುವುದೆಂದು ಪ್ರಕಟಣೆ ತಿಳಿಸಿದೆ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನವಾಣಿಯಲ್ಲಿ ಮಂಡುವಂಡ ಪಿ ಮುತ್ತಪ್ಪ ಅವರೊಡೆಗೆ ನಡೆಸಿದ ಸಂದರ್ಶನದ ಮುಂದುವರೆದ ಭಾಗವನ್ನು ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0872230018. ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಸಂಜೀವಿನಿ, ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ, ಜಿಲ್ಲಾ ಪಂಚಾಯಿತಿ, ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಇವರ ಕಡೆಯಿಂದ ವಿರಾಜಪೇಟೆ ತಾಲೂಕಿನ ಅರ್ಜಿ ಗ್ರಾಮದಲ್ಲಿ ಸಂಜೀವಿನಿ ಮಾಸಿಕ ಸಂತೆ ಪ್ರಯುಕ್ತ ಮನೆ ಮನೆಯಲ್ಲಿ ಸಂಜೀವಿನಿ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಶಾಸಕರಾದ ಕೆಜಿ ಬೋಪಯ್ಯ ಇಂದು ಚಾಲನೆ ನೀಡಿ ಮಾತನಾಡಿ, ಸಂಜೀವಿನಿ ಗುಂಪುಗ ಆರ್ಥಿಕ ಆಗಿ ಸದೃಢರಾಗಿ ಸ್ವಂತ ಬದುಕನ್ನ ಕಟ್ಟಿಕೊಳ್ಳೋಕ್ಕೂ ಸರ್ಕಾರ ಸಂಜೀವಿನಿ ಗುಂಪುಗಳಿಗೆ ಸಹಾಯಧನ ಸೌಲಭ್ಯ ಕೊಡ್ತಾ ಇದ್ದು ಇದನ್ನು ಬಳಸ್ಕೊಳ್ಳೋಕೊತ ಹೇಳ್ದು. ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಲಪ್ಪವು ಮಾತಾಡಿ, ಸರ್ಕಾರ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾ ಇದ್ದು ಅದನ್ನು ಸರಿಯಾಗಿ ಬಳಸಿಕೊಳ್ಳೋಕೊತ ಹೇಳ್ದು. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಕಡೆಯಿಂದ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಜಾಗೃತಿ ಅಭಿಯಾನದ ವಾಹನಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಚಾಲನೆ ನೀಡಿ ಮಾತಾಡಿ, ರಸ್ತೆ ಅಪಘಾತ ಮುಕ್ತ ಜಿಲ್ಲೆಯಾಗಿ ಮಾಡಿಕೆ ಎಲ್ಲರೂ ಸಹಕರಿಸಕ್ಕೂ, ರಸ್ತೆ ಸುರಕ್ಷತೆ ಪ್ರತಿಯೊಬ್ಬರ ಪ್ರತಿಜ್ಞೆ ಹಾಕೋ, ಪ್ರಯಾಣಿಕರ ಜೀವ ರಕ್ಷಣೆಗೆ ಚಾಲಕರ ಹೊಣೆಯಾಗುಟ್ಟು, ಆ ನಿಟ್ಟಲ್ಲಿ ಏಕಾಗ್ರತೆ ಕಡಿಮೆಯಾಕನ ಅಪಘಾತ ಆಗುವ ಸಂಭವ ಉಂಟು, ಆದ್ದರಿಂದ ಏಕಾಗ್ರತೆ ಅತಿ ಮುಖ್ಯ ಅಂತ ಹೇಳ್ದು. ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಜಿಲ್ಲಾ ಮಟ್ಟದಲ್ಲಿ ಆಚರಿಸುವ ಪ್ರಯುಕ್ತ ಡಿಸೆಂಬರ್ 3 ಹೊತ್ತಾರೆ 10 ಗಂಟೆಗೆ ನಗರಸಭೆಯಿಂದ ಓಂಕಾರ ಸದನದವರೆಗೆ ವಿಕಲಚೇತನರ ಮೆರವಣಿಗೆ ನಡೆದಿದೆ. ಅಂದೇ 10:30 ಗಂಟೆಗೆ ಓಂಕಾರ ಸದನದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ನಡೆದಂತೇಳಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಯವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸೇರಿದಂತೆ ಇನ್ನಿತರ ಸಂಸ್ಥೆಗಳ ಕೂಡುಕೂಟಲಿ ನಾಳೆ ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪ್ಯಾಟನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಲಿ ಸಮಾನಗೊಳಿಸು ನಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನದಿಂದ ಅಸಮಾನತೆಗಳನ್ನು ಪರಿಹರಿಸೋಣ ಮತ್ತು ಏಡ್ಸ್ನ ಕೊನೆಗಾಣಿಸೋಣ ತೇಳುವಂತಹ ಘೋಷವಾಕ್ಯದೊಟ್ಟಿಗೆ ವಿಶ್ವ ಏಡ್ಸ್ ದಿನದ ಸಭಾ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾಡಳಿತ ಮತ್ತು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಡೆಯಿಂದ 7 ಹೊತ್ತಾರೆ 10 ಗಂಟೆಗೆ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಆವರಣದಲ್ಲಿರುವ ಯುದ್ಧ ಸ್ಮಾರಕದಲ್ಲಿ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ನಡೆದಿದೆ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಕೌಶಲಾಭಿವೃದ್ಧಿ ಇಲಾಖೆ ಕಡೆಯಿಂದ ಉದ್ಯೋಗ ಮೇಳ ಆಯೋಜಿಸಲಾದಿತ್ತಳಿ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರು ಹೇಳಿದು. 13 ಕುಶಾಲನಗರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು, 16 ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 20 ಗೋಣಿಕೊಪ್ಪ ಕಾವೇರಿ ಕಾಲೇಜಲ್ಲಿ ಉದ್ಯೋಗ ಮೇಳನ ಆಯೋಜಿಸಲಾಗಿತ್ತು. ಬೇರೆ ಬೇರೆ ಸಂಸ್ಥೆಗೆ ಖಾಲಿ ಇರುವ ತಮ್ಮ ಕಂಪನಿಗಳಲ್ಲಿ ಉದ್ಯೋಗ ತುಂಬಿಕೆ ಅವಕಾಶ ಉಂಟು. ಆಸಕ್ತಿ ಇರುವ ಅಭ್ಯರ್ಥಿಗ ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ತಾಲೂಕು ಬಾಲಭವನ ಸೊಸೈಟಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸೋಮರ್ಪೇಟೆ ಶಿಶು ಅಭಿವೃದ್ಧಿ ಯೋಜನೆ ಇವರ ಕಡೆಯಿಂದ 5-16 ವರ್ಷದೊಳಗಿನ ಮಕ್ಕಳಿಗೆ ಬೇರೆ ಬೇರೆ ವಿಭಾಗದಲ್ಲಿ ಚಿತ್ರಕಲೆ ಪೈಪೋಟಿ 5 ಹೊತ್ತಾರೆ 11 ಗಂಟೆಗೆ ಸೋಮರ್ಪೇಟೆ ತಾಲೂಕು ಪಂಚಾಯಿತಿ ಆವರಣದ ಶ್ರೀಶಕ್ತಿ ಭವನದಲ್ಲಿ ನಡೆದಿದೆ. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 5 ಮುಚ್ಚಿದ್ದದೆ, 6 ಹೊತ್ತಾರೆ 10 ಗಂಟೆಯಿಂದ ಶುರುವಾದೆ, 8 ಹುತ್ತರಿ ಹಬ್ಬದ ಪ್ರಯುಕ್ತ ರಜೆ ಇದ್ದದೆ ತಳಿ ಪ್ರಕಟಣೆ ತಿಳಿಸೋಳು. ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಯುವ ಒಕ್ಕೂಟ, ಇಂಡಿಯನ್ ಯುವಕ ಸಂಘ ಮತ್ತು ಪೊನ್ನಂಪೇಟೆ ನಿಸರ್ಗ ಯುವತಿ ಮಂಡಳಿ ಕಡೆಯಿಂದ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ 3 ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆಸಲಾದಂತೇಳಿ ಆಯೋಜಕರು ತಿಳಿಸೋಳು. ಪ್ರಾದೇಶಿಕ ಸಾರಿಗೆ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಸಭಾಮಂಡಳಿ 7 ಹೊತ್ತಾರೆ 11 ಗಂಟೆಗೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಮತ್ತು 11 ಗಂಟೆಗೆ ಕೊಡಗು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ ನಡೆದಿದೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಮತ್ತು ಚಟ್ಟಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ 75 ಪೌಷ್ಟಿಕ ಭದ್ರತೆ ಮತ್ತು ಜೀವನೋಪಾಯಕ್ಕಾಗಿ ಉಷ್ಣವಲಯದ ತೋಟಗಾರಿಕಾ ಬೆಳೆಗಳ ರಾಷ್ಟೀಯ ವಿಚಾರ ಸಂಕಿರಣ ಮತ್ತು ವಸ್ತು ಪ್ರದರ್ಶನ, ಸೊಸೈಟಿ ಫಾರ್ ಪ್ರಮೋಷನ್ ಆಫ್ ಹಾರ್ಟಿಕಲ್ಚರ್ನ ಕೂಡುಕೂಟಲಿ 2-3 ಮಡಿಕೇರಿ ಪ್ಯಾಟನ ಕ್ರಿಸ್ಟಲ್ ಕೋಟ್ಲಿ ನಡೆದಿದ್ದಳಿ ಕೇಂದ್ರೀಯ ಮುಖ್ಯಸ್ಥರು ತಿಳಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕೇಳಿದರೆ ಇನ್ನು ಮುಂದೆ ಜಾಹೀರಾತುಗಳು. ಸ್ವಿಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಇನ್ ಡೈಮಂಡ್ಸ್ ವಿರಾಜಪೇಟೆ. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ ಎನ್ಎಬಿಎಚ್ ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ನೃತ್ಯ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆಶಸ್ತ್ರ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ವಿದ್ಯಾರ್ಥಿಗಳೇ ಹಾಗೂ ಉದ್ಯೋಗ ಆಕಾಂಕ್ಷಿಗಳೇ, ನಿಮ್ಮ ಕಂಪ್ಯೂಟರ್ ಸ್ಕಿಲ್ ಅನ್ನು ಹೆಚ್ಚಿಸಿಕೊಳ್ಳಲು ನಿಮಗೊಂದು ಸುವರ್ಣಾವಕಾಶ. ಇದೀಗ ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ಗ್ಲೋಬಲ್ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ವಿವಿಧ ಕೋರ್ಸ್ಗಳನ್ನು ರಿಯಾಯಿತಿ ಶುಲ್ಕದಲ್ಲಿ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ ಮೊಬೈಲ್ 8436338399. புத்தரின மேபாத்து புத்தரிக்கு தம்புட்டுற சோது நீங்க வாயிலு எக்கொலு இப்பந்த தம்புட்டுற சோதுக்கு போண்டிய நல்ல அக்கிர தம்புட்டு பொடி நீங்க ஐன்மனை அவுட்லெட்ல குட்டுவா அல்லத அக்கின கையிலே கத்திட்டு பெதில ஒணக்கிட்டு வந்திரல வந்தித்து தயார் மாடின பாப்புட்டு நூப்புட்டு தரி அக்கி பொடி குணமட்ட தர முழு பொடி பைம்பல மாங்கே குண்டனுக்க பல தர பாரா கோகோ பவுடர் சாக்லேட்ஸ் வாரே வாரே கோகோ ப்ராடக்ட்ஸ் கலத்தேனு பொட்டி தேனு பின்ன பேனிகால குளிர்கால தர தேனு கூட்டுனக்க வாரே வாரே தோடத்து போடுத்து குணமட்ட தர 12 வரைட்டிய காஃபி பொடி காய்த்து பாரி ஐன்மனை காலேஜ் ரோட் மடிக்கேரி பின்ன ಕೊಡವ ಸಮಾಜ ಕಾಂಪ್ಲೆಕ್ಸ್ ಮಡಿಕೇರಿ, ಶೀತಲ್ ಸ್ಟೋರ್ಸ್ ಜನರಲ್ ತಿಮ್ಮಯ್ಯ ಸರ್ಕಲ್ ಮಡಿಕೇರಿ, ಐನ್ಮನೆ ಶಾನ್ಬೋಗ್ ಕಾಂಪ್ಲೆಕ್ಸ್ ವಿರಾಜಪೇಟೆ ಪಿಂಜ, ಕಾವೇರಿ ಏಜೆನ್ಸಿಸ್ ಪೊನ್ನಂಪೇಟೆ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ವಜ್ರ ಡೈಮಂಡ್ ಫೆಸ್ಟ್ ಡಿಸೆಂಬರ್ 1 ಜನವರಿ 10 ಆ ಪ್ರಯುಕ್ತ 50,000 ರೂಪಾಯಿ ಮೇಲ್ಪಟ್ಟ ಡೈಮಂಡ್ ಆಭರಣಗಳ ಖರೀದಿಯ ಮೇಲೆ ಬೋಟ್ ಇಯರ್ ಬಡ್ಸ್ ಫ್ರೀ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಕಾಂಡೇರ ಕಾಂಪ್ಲೆಕ್ಸ್, ಗುಣಿಗುಪ್ಪಲ್. ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆ ನಾಪೋಕ್ಲು ಇವರ ವತಿಯಿಂದ ಜಿಲ್ಲಾ ಮಟ್ಟದ ಹಾಕಿ ಪಂದ್ಯಾವಳಿ ಪ್ರೌಢಶಾಲಾ ವಿಭಾಗಕ್ಕೆ ಡಿಸೆಂಬರ್ 12, 13, ಮತ್ತು 14 ನಾಪೋಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ ಚೆರಿಯಪರಂಬಿನಲ್ಲಿ ಆಯೋಜಿಸಲಾಗಿದೆ. ಹಾಕಿ ತಂಡದ ನೋಂದಣಿಯ ಕೊನೆಯ ದಿನಾಂಕವನ್ನು ಡಿಸೆಂಬರ್ 4 ಮುಂದೂಡಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 6362376225 ಅಥವಾ 9845458329. ಈ ನವೆಂಬರ್ ನಲ್ಲಿ ಅಭಿಲಾಷ್ ಸ್ಟೋರ್ ನಲ್ಲಿ ಯಾರು ನೀಡದ ಬಂಪರ್ ಆಫರ್ ಗಳು. ಎಲ್ಇಡಿ ಟಿವಿಗಳ ಮೇಲೆ 40% ಡಿಸ್ಕೌಂಟ್, ಲ್ಯಾಕ್ಮಿ ಲಿಪ್ಸ್ಟಿಕ್ ಮೇಲೆ 20% ಡಿಸ್ಕೌಂಟ್, ಐಕಾನಿಕ್ ಕಾಜಲ್ ಮತ್ತು ಮಸ್ಕರ ಖರೀದಿಸುವಾಗ 20% ಡಿಸ್ಕೌಂಟ್, ಹೀರೋ ಸೈಕಲ್ ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫಾಸ್ಟ್ ಟ್ರ್ಯಾಕ್ ವಾಚ್ ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್, ಗೋಣಿಗೊಬ್ಬಲು. ನಮ್ಮಲ್ಲಿ ಎಲ್ಲಾ ವಿಧದ ಮನೆ ಬಳಕೆಯ ಜನರೇಟರ್ಗಳು, ಸ್ಟೀಲ್, ಹಸ್ಕೋಬರ್ನ, ಕಿಸಾನ್ ಕ್ರಾಫ್ಟ್ ವೀಡ್ ಕಟರ್ಗಳು, ಸ್ಪ್ರೇ ಮಷಿನ್ಗಳು, ಕೀಟನಾಶಕಗಳು ದೊರೆಯುತ್ತವೆ. ಅಲ್ಲದೆ ಎಲ್ಲಾ ತರ ಸ್ಪೇರ್ ಪಾರ್ಟ್ಸ್ ಮತ್ತು ಸರ್ವಿಸ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ 08274298705, ಮೊಬೈಲ್ 9972218440 ಅಥವಾ 9448448744. ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ 2021-22 ಸಾಲಿನ ಮಹಾಸಭೆ ಡಿಸೆಂಬರ್ 6 ಮಂಗಳವಾರ ಬೆಳಿಗ್ಗೆ 10 ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತ ಪಕ್ಕದಲ್ಲಿರುವ ರೋಟರಿ ಹಾಲ್ನಲ್ಲಿ ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಮೇಜರ್ ಜನರಲ್ ಬಿಎ ಕಾರ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಹಾಗೆ ಆವತ್ತಿನ ಮಹಾಸಭೆಯಲ್ಲಿ ಮುಂದಿನ 3 ಹೊಸ ಆಡಳಿತ ಮಂಡಳಿಯನ್ನು ರಚಿಸಲಾಗುವುದು. ಸಭೆಗೆ ಕೊಡಗು ಜಿಲ್ಲೆಯ ಎಲ್ಲಾ ಮಾಜಿ ಸೈನಿಕರು ಮತ್ತು ಅವಲಂಬಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗುವಂತೆ ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ ಗೌರವ ಕಾರ್ಯದರ್ಶಿ ಮೇಜರ್ ಓಎಸ್ ಚಿಂಗಪ್ಪ ಅವರನ್ನು ಸಂಪರ್ಕಿಸಬಹುದು. ಜಾಹೀರಾತು ಪ್ರಸಾರವಾಯಿತು. ಈಗ ನಿಧನ ಸುದ್ದಿ. ಪೊನ್ನಂಪೇಟೆ ಪಕ್ಕತ್ ಬೇಗೂರು ಚಿನಿಮಂಡ ಕಾರಳನ ಸವಿತ ಸಮಾಜ ಹತ್ರ ನಾಚು ಅಂಗಡ ಮೂ ದಾದಾ ಇಂದು ಮರಣಪಟ್ಟಿತು. 58 ಬಯತ್ರ ದಾದಾ ಅಂಗಡ ದಫನ ಕಾರ್ಯ ನಾಳೆ ಪಲ್ಲಾಕ 10 ಸೊಗ್ರಮತ್ ನಡಪಂದ ಒಕ್ಕಕಾರ ಅರಿಚಿಟ್ಟಿತು. ಆಲೂರು ಸಿದ್ದಾಪುರದ ದಿವಂಗತ ವೆಂಕಟಯ್ಯನವರ ಪತ್ನಿ ದೊಡ್ಡಮ್ಮ 66 ಪ್ರಾಯದಲ್ಲಿ ಇಂದು ಸಂಜೆ ನಿಧನರಾಗಿದ್ದಾರೆ. ದೊಡ್ಡಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಆಲೂರು ಸಿದ್ದಾಪುರದ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ನಿಮ್ಮ ನೆಚ್ಚಿನ ಹ್ಯೂಂಡೈ ಕಾರ್ ಅನ್ನು ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಓದೇಂಡುಳ್ಳ ತ್ಯಾಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಪ್ರತಿ ಒರಬ್ಬಳು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡು ಶಾಸಕ ಕೆಜಿ ಬೋಪಯ್ಯ. ರಸ್ತೆ ಸುರಕ್ಷತೆ ಜಾಗೃತಿ ಅಭಿಯಾನಕ್ಕೆ ಇಂದು ಚಾಲನೆ. ಸುದ್ದಿ ವಿವರ. ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಪಿಂಜ ಜೀವನೋಪಾಯ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನ ಸಂಸ್ಥೆ ಜಿಲ್ಲಾ ಪಂಚಾಯಿತಿ ಪಿಂಜ ವಿರಜ್ಪೇಟೆ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿರ ಕೂಡುಕೊಟ್ಟತ್ತು. ವಿರಜ್ಪೇಟೆ ತಾಲೂಕರ ಆರ್ಜಿ ಗ್ರಾಮದಲ್ಲಿ ಮನೆ ಮನೆಯಲ್ಲಿ ನಡೆತನ ಸಂಜೀವಿನಿ ಉತ್ಪನ್ನತರ ವಸ್ತು ಪ್ರದರ್ಶನ ಪಿಂಜ ಮಾರಾಟ ಮೇಳಕ್ಕೆ ಶಾಸಕ ಕೆಜಿ ಬೋಪಯ್ಯ ಇಂದು ಮುಳುಗಿಟ್ಟತ್ತು. ಬೈಯಂಜಿ ತಕ್ಕ ಬಂದವು ಸಂಜೀವಿನಿ ಗುಂಪುಕಾರ ಆರ್ಥಿಕ ಆಯ್ತು ಬಲ ಕೊಡುವಂಜಿ ಸ್ವಾವಲಂಬಿ ಬದುಕನ್ನು ನಡೆತಕ್ಕೂ ಮಿಂಜಕ್ಕೆ ಬರುಂಡು. ಸರ್ಕಾರ ಸಂಜೀವಿನಿ ಗುಂಪುಕಾರಕ್ಕೆ ಸಹಾಯ ಪಣ ಕೊಡ್ತಾನುಂಡು. ಇದನ್ನು ಎಲ್ಲರೂ ಬಳಸಿ ಉಣ್ಣದು ಎಣಿಚೆ. ವಿಧಾನ ಪರಿಷತ್ ಸದಸ್ಯಗಳನ್ನು ಶುಜಾ ಕೌಶಾಲಪ್ಪ ತಕ್ಕ ಪರಿವಂಜಿ ಗ್ರಾಮೀಣ ಭಾಗದಲ್ಲುಳ್ಳ ಜನಕ್ಕೆ ಸರ್ಕಾರ ಸುಮಾರು ಯೋಜನೆಯನ್ನು ಜಾರಿಕೊಂಡು ಬಂದಿತ್ತು. ಎಲ್ಲರೂ ಇದನ್ನು ನಲ್ಲ ರೀತಿಯಲ್ಲಿ ಬಳಸೆಯನ್ನು ಕಾಣೊಂದು ಎಣಿಚೆ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರತ್ರ ಆಧೀನದಲ್ಲಿ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟನಕ್ಕೆ ಜಾಗೃತಿ ಅಭಿಯಾನತ್ರ ವಾಹನಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಹಿಂಗ ಇಂದು ಚಾಲನೆ ಕೊಡ್ತತ್ತು. ಮಡಿಕೇರಿರ ಜಿಲ್ಲಾಡಳಿತ ಭವನತ್ರ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ತಕ್ಕ ಬಂದವು ಕೊಡಗಿನ ರಸ್ತೆ ಅಪಘಾತ ಮುಕ್ತ ಜಿಲ್ಲೆ ಆಯ್ತು ಮಾಡೋಕೆ ಎಲ್ಲರೂ ಪ್ರಯತ್ನ ಪಡೋಂಡು. ರಸ್ತೆ ಸುರಕ್ಷತೆ ಪ್ರತಿ ಒರಬಡ ಪ್ರತಿಜ್ಞೆ ಆಯ್ತಿರೋಂಡು. ಅನ್ನನೆ ಪ್ರಯಾಣಿಕಂಗಡ ಜೀವತನ ರಕ್ಷಣೆ ಮಾಡುವುದು ಪ್ರತಿ ಒರು ವಾಹನ ಚಾಲಕಂಗಡ ಜವಾಬ್ದಾರಿ ಆಯ್ತಿರೋಂಡು ಎಂದು ಎಣಿಚೆ. ಜಿಲ್ಲೆಯ ಬೋರೆ ಬೋರೆ ಭಾಗತ್ತು ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟನಕ್ಕೆ ವಿಡಿಯೋ ಪ್ರದರ್ಶನದ ಮೂಲಕ ಮಾಹಿತಿ ಕೊಡ್ತಿರೋಂಡು ಎಂದು ಕಾರ್ಯಕ್ರಮದಲ್ಲಿ ಕೂಡಿ ಆಡಿದಿಂಜ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹೇಮಾವತಿ ಅಯ್ಯಂಗ ಎಣಿಚೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಪಿಂಜ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಉಪಕೇಂದ್ರ ಆಯ್ತುಳ್ಳ ಚಟ್ಟಳ್ಳಿ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ತರಾದನೆಯಲ್ಲಿ ಡಿಸೆಂಬರ್ ದಂಡು ಪಿಂಜ 3ನೇ ತಾರೀಕರಂದು ತೋಟಗಾರಿಕಾ ಬಳಕ ಸಂಬಂಧಪಟ್ಟಣಕ್ಕೆ ರಾಷ್ಟ್ರೀಯ ವಿಚಾರ ಸಂಕಿರಣ ಪಿಂಜ ವಸ್ತು ಪ್ರದರ್ಶನ ನಡಪ. ಈ ಕಾರ್ಯಕ್ರಮದ ಕೇಂದ್ರ ಪಿಂಜ ರಾಜ್ಯ ಸರ್ಕಾರಿ ಇಲಾಖೆ ಸರ್ಕಾರ